25125852 STD ಕ್ರಮ ಸಂಖ್ಯೆ 08211. ಪುಷ್ಪಾದೇವಿ ಅವರೇ, ಯಾವ ರೀತಿ ರೈತ ಉತ್ಪಾದಕ ಸಂಸ್ಥೆಗಳು ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಯೋಜನೆಗಳನ್ನ ಹಾಕೋಬಹುದು ಅಂತೀರಿ? ಸಾಕಷ್ಟು ವಿಧಾನದಲ್ಲಿ ಮಾಡಬಹುದು. ಈಗ ಎಕ್ಸಾಂಪಲ್, ಅವ್ರಿಗೆ ಒಂದು ಪಲ್ಸಸ್ ನ ಬೆಳೀತಿದ್ದಾರೆ ಅನ್ಕೊಳ್ಳಿ, ಬೇಳೆಕಾಳುಗಳನ್ನ ಬೆಳೀತಿದ್ದಾರೆ ಅಂದ್ರೆ, ಸೊ ಬೇಳೆಕಾಳುಗಳ್ ಬೆಳೆದಿರೋದನ್ನ ಪ್ರಾಪರ್ ಕ್ಲೀನ್ ಮಾಡಿ ರೀಟೇಲ್ ಅಂದ್ರೆ ಲೈಕ್ ಮಾರ್ಕೆಟ್ ಗೆ ಹೋಗ್ಬೇಕಾದ್ರೆ ಅವ್ರು ಬರೀ ಮಂಡಿಗೆ ಹೋಗೋದ್ರ ಬದಲು ರೀಟೇಲ್ ಪ್ಯಾಕಿಂಗ್ ಮಾಡಿ ಸ್ಟ್ಯಾಂಡ್ ಅಲೋನ್ ಸೂಪರ್ ಮಾರ್ಕೆಟ್ ಗಳಿರುತ್ತೆ, ಅವ್ರಿಗೂ ಅಪ್ರೋಚ್ ಮಾಡ್ಬೋದು. ಅಲ್ಲೂ ಸಹ ಅವ್ರ ಬಿಸ್ನೆಸ್ ನ ಅವರು ಲಾಂಗ್ ಟರ್ಮ್ ಗೆ ಕಮಿಟ್ ಆಗಿ ವರ್ಕ್ ಮಾಡ್ಬೋದು. ಈಗ ನಿಮ್ಗೆ ಸಾಕಷ್ಟು ಸೂಪರ್ ಮಾರ್ಕೆಟ್ ಗಳು ಸಹ ಯೋಚನೆ ಮಾಡ್ತಿದ್ದಾರೆ ರೈತರ ಹತ್ರ ಬೈ ಮಾಡ್ಬೇಕು ಅಂತ. ಸೊ ಇವ್ರ ಅಂತ ಒಂದು ಗ್ರೂಪ್ ಆಫ್ ಸೂಪರ್ ಮಾರ್ಕೆಟ್ ಗೂ ಹೋಗಿ ರೀಚ್ ಮಾಡಿ ಮಾರ್ಕೆಟ್ ಮಾಡೋದನ್ನು ಕಲಿಬೇಕಾಗತ್ತೆ, ಹಾಗೆ ಮಂಡಿಯಲ್ಲಿ ಪ್ರೈಸ್ ಹೇಗಿರುತ್ತೆ ಅನ್ನೋದನ್ನು ಕಲಿಬೇಕಾಗತ್ತೆ. ಅದಲ್ದೇನೆ ಬಲ್ಕ್ ವಾಲ್ಯೂಮ್ ಪರ್ಚೇಸ್ ಮಾಡೋ ಸಾಕಷ್ಟು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇದೆ, ಅವ್ರಿಗೂ ರೀಚ್ ಆಗೋದ್ರ ಬಗ್ಗೆನೂ ಇವರು ಸಾಕಷ್ಟು ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅವರು ಸೇಲ್ ಮಾಡಬಹುದು ಅನ್ನೋದನ್ನ ಕಲಿತು ರೀಚ್ ಆಗ್ಬೇಕಾಗತ್ತೆ. ಈಗ ಮಹೇಶ್ ಚಂದ್ರ ಗುರುಗಳೇ, ಸಾಕಷ್ಟು ರೈತ ಉತ್ಪಾದಕ ಸಂಸ್ಥೆಗಳನ್ನ ತಾವು ಸ್ಥಾಪನೆ ಮಾಡಿದಿರಿ ನಿಮ್ಮ ಸಂಸ್ಥೆ ವತಿಯಿಂದ. ಈಗ ನಿಮ್ಮ ಸ್ಟ್ರಾಟಜೀಸ್ ಏನು ಮಾರಾಟಕ್ಕೆ ಈ ಉತ್ಪಾದಕ ಸಂಸ್ಥೆಗಳ ಮೂಲಕ? ಸರ್, ನಮ್ಮಲ್ಲಿ ಈಗ ಏನು ಕಂಪನಿಗಳು ಶುರುವಾದ ಸುಮಾರು ಒಂದು 6 ತಿಂಗಳ ನಂತರದಲ್ಲೇ ತಕ್ಷಣದಲ್ಲೇ ನಾವು ಸುಮಾರು ಎಲ್ಲ FPOಗಳಲ್ಲಿ ಇನ್ಪುಟ್ ಬಿಸಿನೆಸ್ ಶುರು ಮಾಡಿದ್ರು. ಅಂದರೆ ಅದು ಮೊದಲ ಹೆಜ್ಜೆ ಬಿಸಿನೆಸ್ಸನ್ನು ಪ್ರಾರಂಭ ಮಾಡೋದ್ರಲ್ಲಿ. ಒಂದು ದೂರವಾಣಿ ಕರೆ ಇದೆ ಸರ್, ತಗೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್. ಹೇಳಿ ಸರ್, ಹೇಳಿ. ದೀನಸುರ ತಾಲೂಕು ಸೋಸ್ಟ ಗ್ರಾಮದಿಂದ ಮಹದೇಶ್ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹೇಳಿ ಮಹದೇಶ್. ನಮಸ್ಕಾರ, ಹೇಳಿ. ನಮ್ಮ ಕಂಪನಿಗ ಸರಣಿ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ನಡೆದು ಬರ್ತಾ ಇದೆ, ಅದಕ್ಕೋಸ್ಕರ ನಮ್ಮ ಗುರುಗಳಿಗೆ ಕೇಸುಮೂರ್ತಿ ಅವರಿಗೆ ತುಂಬಿದ ಅಭಿನಂದನೆ ಸಲ್ಲಿಸ್ತೇನೆ ಗುರುಗಳೇ. ವಂದನೆಗಳು ಸರ್, ನಮಸ್ಕಾರ, ಹೇಳಿ. ನಮ್ದು ಎರಡು ಪ್ರಶ್ನೆ ಇದೆ ಗುರುಗಳ. ಕೇಳಿ ಸರ್. ಮಂಡ್ಯದಲ್ಲಿ ಕಿರಾ ಕಂಪನಿಗಳು ಅಂತ ಆಗಬೇಡ, ಇದರ ಉದ್ದೇಶ ಏನು, ಇದ್ರ ಹೆಸರು ಏನು, ನನ್ಗೊಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಇದ್ರ ಬಗ್ಗೆ ಒಂದು ವಿವರಣೆ ಕೊಡಿ ಅಂತ ಒಂದು ಪ್ರಶ್ನೆ. ಏನ್ ಇನ್ನೊಂದ್ಸರಿ ಕೇಳಿ. ಹುಣಸೂರು ತಾಲೂಕಿನಲ್ಲಿ ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ವಹಿವಾಟವನ್ನ ಮಾಡ್ತಾ ಇರ್ತಕ್ಕಂತ ಕಂಪನಿಗಳು ಇದ್ದಿವೆ ಅಲ್ವಾ, ಅವರ ಕಾರ್ಯಕ್ರಮಗಳನ್ನ ನಮ್ಮ ಈಕರ ಸೈಡ್ ಗೆ ಏನಾದ್ರೂ ಅವರ ಸಲಹೆಯನ್ನ ಪಡೆಯಬಹುದ ಅಂತ ನಮ್ದು ಎರಡನೇ ಪ್ರಶ್ನೆ ಗುರುಗಳ. ಮೊದಲನೇ ಪ್ರಶ್ನೆ ಏನ್ ಕೇಳಿ, ಅದು ಏನ್ ಹೆಸರು ಹೇಳಿದ್ದು? ಮಂಡ್ಯದಲ್ಲಿ ಕ್ರೀಡಾ ಕಂಪನಿಗಳು ಉದ್ಘಾಟನೆ ಆಗ್ಯವಲ್ಲ, ಇದ್ರ ಉದ್ದೇಶ ಏನು, ಇದ್ರ ಹೆಸರು ಇಟ್ಟವರಲ್ಲಿ ಯಾಕೆ ಅಂತ ನಾ ಹೇಳ್ತಾ ಇರೋದು. ಅದೇ ನೀವು ಕೇಳ್ತಾ ಇರುವಂತದ್ದು ರೈತ ಉತ್ಪಾದಕ ಕಂಪನಿಗಳು ಪ್ರಾರಂಭ ಆಗಿದೆ, ಅದರ ಉದ್ದೇಶ ಏನು ಅಂತನಾ? ಇಲ್ಲ, ಅದೇನಂದ್ರೆ ಕೀರೆಮಡಿ ಅಂತ ಹೇಳಿ ಒಂದು ಬ್ರಾಂಡ್ ಮಾಡ್ಕೊಂಡು ಅದರಲ್ಲಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿ ಅಂತಿದೆ, ಅವರು ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು ಏನಂತ ಹೇಳಿದ್ರೆ ಕೀರೆಮಡಿ ಸಂಘಗಳು ಅಂತ ಮಾಡ್ತಾ ಇದ್ರು. ಅಂದರೆ ಕೀರೆಮಡಿ ಸಂಘ ಅಂತ ಹೇಳುವಾಗ ಮನೆಗೆ ಬೇಕಾದಂಥ ತರಕಾರಿಗಳು ಇದು ಬೆಳ್ಕೊಳ್ಳುವಂಥದ್ದು, ಮತ್ತು ಆ ಮೂಲಕ ಸಾವಯವ ಕೃಷಿ ಉತ್ತೇಜನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದೊಂದು ಎಂಟ್ರಿ ಪಾಯಿಂಟ್ ಆ್ಯಕ್ಟಿವಿಟಿಯಾಗಿ ಆರ್ಗ್ಯಾನಿಕ್ ಮಂಡ್ಯದವರು ಆ ಕಾರ್ಯಕ್ರಮನ ಪ್ರಾರಂಭಿಸಿದರು. ಈಗ ಅದೇನಂತ ಹೇಳಿದ್ರೆ ಈ ಒಂದು ಬ್ರಾಂಡ್ ಮಾಡಿ ನಮ್ಮದು ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿ ಅಂತೇಳಿ ಮಂಡ್ಯದಲ್ಲೊಂದು ಕಂಪ್ನಿ ಪ್ರಾರಂಭ ಆಗಿದೆ. ಅಲ್ಲಿಯೇ ಸುಮಾರು 1,000 ರೈತರು ಒಟ್ಟಿಗೆ ಈಗ ಷೇರ್ದಾರರಾಗಿದ್ದಾರೆ. ಅವರೆಲ್ಲ ಈಗಾಗಲೇ ಬೆಲ್ಲದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸು ಮತ್ತು ಸಾವಯವ ಬೆಲ್ಲ ಬೆಲ್ಲದ ಪೌಡ್ರು ಇತರೆ ಪ್ರಾಡಕ್ಟ್ಸ್ ಮಾಡ್ತಾ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅದು ಬ್ರ್ಯಾಂಡು ಕೀರೆಮಡಿ ಅಂತೇಳಿ ಮಾಡಿದ್ದಾರೆ. ಇನ್ನು ಅದ ಈಗ 1 ಲಕ್ಷ ಬಿಸ್ನೆಸ್ಸು, 1 FPO ಮಾಡೋದು ಐಡಿಯಾ, ಪುಷ್ಪಾದೇವಿ ಅವರೇ ತಾವೇನಾದ್ರು ಕೊಡ್ಬೋದೇ? ಖಂಡಿತ. ಈಗ FPOs ಅಂತ ಮಾಡಕ್ ಹೋದಾಗ ಅವರೇ ಕೇಳಿದ್ರು ಯಾಕೆ ಮಾಡಿದಿರಾ ಅಂತ. ಒಗ್ಗಟ್ಟಿನಲ್ಲಿ ಬಲ ಇದೆ, ಎಲ್ಲಾ ರೈತರು ಒಟ್ಟಿಗೆ ಸೇರಿ ಒಂದು ಉತ್ತಮವಾದ ಬೆಳೆನ ಬೆಳೆದು ಅದನ್ನ ಮಾರ್ಕೆಟ್ ಗೆ ತಗೊಂಡು ಹೋದಾಗ ತಗೋ ಒಂದು ಐ ಮೀನ್ ಸ್ಟ್ರೆಂತ್ ಆಫ್ ಮಾರ್ಕೆಟಿಂಗ್ ಬಂದು ಇಂಡಿವಿಜುವಲ್ ಆಗಿ ಇದ್ದಾಗ ರೈತರಿಗೆ ಅದು ಆಗ್ತಿರಲಿಲ್ಲ. ಅದಕ್ಕಾಗಿ ಅವ್ರಿಗೆ FPOs ಅನ್ನೋದು ಬೇಕಾಗಿದೆ, ಆ ಪ್ಲಾಟ್ಫಾರ್ಮ್ ನ ಅವ್ರು ಯೂಸ್ ಮಾಡಿ ವರ್ಕ್ ಮಾಡಬಹುದು ಅನ್ನೋದಕ್ಕೆ ಅವ್ರಿಗೆ FPOs ಬೇಕಾಗಿರುತ್ತೆ. ಅಲ್ಲ ಅದು ಸರಿ ಮೇಡಮ್, ಈಗ 1 ಲಕ್ಷ ಬಿಸ್ನೆಸ್ ಮಾಡಬೇಕು ಆ ಲೆಕ್ಕ ಅವ್ರು ಹುಣಸೂರಲ್ಲಿ 1 FPO ಮಾಡ್ತಾ ಇದೆ, ನಮಗೂ ಒಂಚೂರು ಹೇಳ್ಕೊಡಿ ಅಂತಾರೆ. ಓಕೆ, ಹೇಳ್ಕೊಡಿ ಅನ್ನೋದು ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ನ ಹುಡ್ಕೊಂಡು ಮಾಡೋದು ಬಿಸ್ನೆಸ್ ಆಗುತ್ತೆ. ಈಗ ವ್ಯಾಪಾರ ಪ್ರತಿಯೊಬ್ಬರು ಒಬ್ಬ ಎಲ್ಲಿ ಬೆಳೀತಿದ್ರು ಅದೇ ಬೆಳೆನೇ ಎಲ್ಲಾ ಕಡೆ ಬೆಳೆಯಲ್ಲ. ಈಗ ಹುಣಸೂರಲ್ಲಿ ಶುಂಠಿ ಚೆನ್ನಾಗಿ ಬೆಳೀತಿರ್ಬೋದು ಅಥವಾ ಬೇರೆ ಇನ್ನೊಂದು ಪ್ರಾಡಕ್ಟ್ ಬೆಳೀತಿರ್ಬೋದು, ಅದ್ರ ಮಟ್ಟದಲ್ಲಿ ಅವ್ರಿಗೆ ಯಾವ ರೀತಿ ವ್ಯಾಪಾರ ಮಾಡಬಹುದು ಅನ್ನೋದಕ್ಕೆ ಟ್ರೈನಿಂಗ್ ಮಾಡ್ಕೊಂಡು ಅವ್ರು ತಗೊಂಡು ಶುರು ಮಾಡ್ಬೋದು. ಮತ್ತೆ ಹುಣಸೂರ್ ಹತ್ರ ಸರ್ ಬನ್ನಿಕುಪ್ಪೆ ಹತ್ರ ಸಾವಯವ ರೈತ ಉತ್ಪಾದಕ ಕಂಪನಿ ಅಂತೇಳಿ ಒಂದು ಕಂಪನಿ ಇದೆ. ಅವರು ಈಗ ಕಳೆದ 15 ದಿವಸದಲ್ಲಿ ಬಂದು ಮಾತಾಡಿದ್ರು. ಅಲ್ಲಿ ಕೂಡ ಅದು ತುಂಬ ಹೇಳ್ದಂಗೆ ಬಿಸ್ನೆಸ್ ತುಂಬ ಆಗ್ತಾ ಇದೆ. ಡೈಲಿ 50 ಸಾವಿರದ 1 ಲಕ್ಷ ರೂಪಾಯಿ ಬಿಸ್ನೆಸ್ಸು ನಡೀತಾ ಇದೆ. ಅಲ್ಲಿ ಎರಡು ಮಾಡ್ತಾರೆ, ಒಂದು ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಅವರ ಷೇರ್ದಾರರಿಂದ ಸಂಗ್ರಹ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಇನ್ಪುಟ್ ಬಿಸ್ನೆಸ್ಸು ಇದೆ ಅಲ್ಲಿ. ಆ ಥರದ್ದು ವ್ಯವಹಾರಗಳು ನಡೀತಾ ಇದೆ ಚೆನ್ನಾಗಿ. ಸರ್, ಏನೋ ತಾವು ಆರಂಭದಲ್ಲಿ ಹೇಳ್ತಾ ಇದ್ರಿ 6 ತಿಂಗಳಾಗ್ತಿದ್ದಾಗ ಇನ್ಪುಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂತ. ಮುಂದುವರಿಸಿ ಸರ್. ಹೌದು, ರೈತ ಉತ್ಪಾದಕ ಕಂಪನಿಗಳನ್ನ ಪ್ರಾರಂಭ ಮಾಡಿದ ಉದ್ದೇಶನೇ ಒಂದು ಸಣ್ಣ ಗುಚ್ಛ ಅಂತ ಹೇಳ್ತೀವಿ ನಾವು, ಒಂದು 10-15 ಹಳ್ಳಿಗಳ ಒಟ್ಟಿಗೆ ಸೇರಿ ಅಥವಾ 2-3 ಪಂಚಾಯತಿಯವರು ಒಟ್ಟಿಗೆ ಸೇರಿ ಒಂದು ಕಂಪನಿಯನ್ನು ಮಾಡ್ಕೋಬೇಕು. ಯಾಕೆ ಅಂತೇಳಿದ್ರೆ ಇವತ್ತು ನಮ್ಮ ರೈತ ಏನು ಬೆಳೀತಾ ಇದ್ದಾರೆ ಆ ಉತ್ಪನ್ನಗಳಿಗೆ ಒಂದು ನೇರವಾದ ಮಾರುಕಟ್ಟೆಯ ಸಂಪರ್ಕ ಇಲ್ಲ. ನಾವು ಒಬ್ಬ ರೈತ ಸಂಪರ್ಕ ಮಾಡ್ಕೊಳ್ಳುವಂಥದ್ದು ತುಂಬ ಕಷ್ಟ ಇದೆ, ಯಾಕೆಂದರೆ ನಮ್ಮದೆಲ್ಲ ತುಂಬ ಸಣ್ಣ ಹಿಡುವಳಿ. ಸೊ ಹಾಗಾಗಿ ಇಡೀ ಈ ಕಲ್ಪನೆಯ ಉದ್ದೇಶ ಏನಂತ ಹೇಳಿದ್ರೆ ಒಂದೂವರೆ ಸಾವಿರ ಜನ ಒಟ್ಟಿಗೆ ಸೇರಿ ಒಂದು 2-3 ಸಾವಿರ ಎಕರೆ ಪ್ರದೇಶದಲ್ಲಿ ಉತ್ಪನ್ನಗಳನ್ನ ಮಾಡಿ ನಮ್ಮ ಉತ್ಪನ್ನಗಳನ್ನ ನಾವೇ ಖರೀದಿ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು, ಮಾರುಕಟ್ಟೆಯನ್ನು ನಮ್ಮದೇ ಬ್ರ್ಯಾಂಡ್ ಮಾಡಿ ಮಾರುಕಟ್ಟೆ ಸಂಪರ್ಕ ಪಡಿಬೇಕು ಅನ್ನುವಂಥದ್ದು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ. ಪುಷ್ಪಾದೇವರು ಏನಾದ್ರು ಆ್ಯಡ್ ಮಾಡ್ಬೋದಾ ಇದಕ್ಕೆ? ಖಂಡಿತ ಸರ್, ಈಗ ನಾನೊಂದು ಅಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಹೋಗ್ಬೋದಾಗುತ್ತೆ. ಈಗ ಗುರುಗಳು ಹೇಳಿದಾಗ 1500 ಜನ ರೈತರು ಒಟ್ಟಿಗೆ ಸೇರಿ ಒಂದಷ್ಟು ಬೆಳೆ ಬೆಳೆದಾಗ ಈಗ ನಾನೇ ಒಂದು ಕಂಪ್ನಿಯಾಗಿ ಬಂದಾಗ ನನಗೆ ಆಪ್ಷನ್ ಜಾಸ್ತಿ ಇರೋದು ಖರೀದಿ ಮಾಡೋದಕ್ಕೆ. ಈಗ ನಾವು ಮಾರ್ಕೆಟ್ ಯಾಕೆ ಹೋಗ್ತೀವಿ, ನಮ್ಗೆ ಎಲ್ಲಾ ಪ್ರಾಡಕ್ಟ್ ಒಂದೇ ಕಡೆ ಸಿಗುತ್ತೆ ಅಂತ ಹೋಗ್ತೀವಿ. ಹಾಗೆ 1500 ರೈತರು ಇರೋ ಒಂದು ಗ್ರೂಪ್ ಬಂದಾಗ ನನಗೆ 10-15 ಪ್ರಾಡಕ್ಟ್ ಸಿಗುತ್ತಪ್ಪ. ಈಗ ನಾನೊಂದು ಪ್ರೊಸೆಸಿಂಗ್ ಇಂಡಸ್ಟ್ರಿ ಆಗಿದ್ರೆ, ಈಗ ಹುಣಸೂರು ಲೆಕ್ಕ ಅಥವಾ ಬನ್ನಿಕುಪ್ಪೆಲ್ಲ ಬಂದ್ರೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಬೇಕು ಅಂದ್ರೆ ನನ್ಗೆ ಒಟ್ಟಿಗೆ ಇಷ್ಟು ಶುಂಠಿ ಒಂದೇ ಕಡೆ ನಾನು ಬೈ ಮಾಡ್ಬೇಕು ಅಂದ್ರೆ ರೈತರ ಹತ್ರ ಹೋಗೋಕ್ಕಾಗಲ್ಲ. ಈ ರೈತರು ಉತ್ಪಾದಕರ ಸಂಘದ ಹತ್ರ ಬಂದ್ರೆ ನನ್ಗೆ ಅದು ಸಿಗುತ್ತೆ. ಸೊ ನಾವು ಆ ರೀತಿ ಹೇಗೆ ರೀಚ್ ಮಾಡಬಹುದು ಅಂದ್ರೆ, ನಾನು ರೈತ ಉತ್ಪಾದಕರ ಸಂಘದ ಸಿಇಒ ಆಗಿರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ಬೋದು, ನಾನು ಅರ್ಥ ಮಾಡ್ಕೊಬೇಕು ಯಾವ ರೀತಿ ರೀಚ್ ಮಾಡಬಹುದು ಅಂತ. ಕಂಪನಿಯವ್ರಿಗೂ ಸಹ ಸಾಕಷ್ಟು ರೀಚ್ ಇದೆ. ಇದು ಒಳ್ಳೆ ಒಂಥರ ಹೇಳ್ಬೇಕು ಅಂದ್ರೆ ಪರ್ಫೆಕ್ಟ್ ಮ್ಯಾರೇಜ್ ಅಂತ ಹೇಳ್ಬೋದು. ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಿಂದ ರಿಕ್ವೈರ್ಮೆಂಟ್ ಏನು ಅಂತ ಇವರು ನಮ್ಮ ರಿಕ್ವೈರ್ಮೆಂಟ್ ತಿಳ್ಕೊಂಡು ಅಥವಾ ರೈತರ ರಿಕ್ವೈರ್ಮೆಂಟ್ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ಇದು ಒಂದೊಳ್ಳೆ ಮ್ಯಾರೇಜ್ ಆಗಿ ಒಳ್ಳೆ ಬೆನಿಫಿಟ್ ಆಗೋ ತರ ಒಂದು ಉತ್ತಮವಾದ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸರ್. ರೈತ ಉತ್ಪಾದಕ ಸಂಸ್ಥೆಗಳ ರಚನೆ, ನಿರ್ವಹಣೆ ಹಾಗೂ ಮಾರಾಟ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ ಕೇಳಿದ್ರೆ, ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಒಂದೇ ಒಂದಿದೆ, 251-252-582. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, 251-252-582. STD ಕ್ರಮ ಸಂಖ್ಯೆ 0821. ನನ್ನ ಜೊತೆಯಲ್ಲಿದ್ದಾರೆ ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪುಷ್ಪಾದೇವಿ, ಮಂಡ್ಯದ ವಿಕಸನ ಸಂಸ್ಥೆ ನಿರ್ದೇಶಕರಾದ ಮಹೇಶ್ ಚಂದ್ರಗುರು. ಈಗ ರೈತರಿಗೆ FPOಗಳದ್ದು ನಿರ್ವಹಣೆನೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಅದರ ಬಗ್ಗೆ ಏನಾದರೂ ಇನ್ಪುಟ್ಸ್? ಸರ್, ನಿರ್ವಹಣೆ ಅಂತ ಹೇಳುವಾಗ ಇದೇನಾಗಿದೆ, ಕಂಪನಿಯಾಗಿ ನೋಂದಾವಣೆ ಆಗಿರೋದ್ರಿಂದ ಅದಕ್ಕೆ ಸಾಕಷ್ಟು ಕಡ್ಡಾಯವಾಗಿ ಅನುಸರಿಸಲೇಬೇಕಾದಂಥ ಕೆಲವು ಕಾಂಪ್ಲಿಯನ್ಸಸ್ ಅಂತ ಹೇಳ್ತೀವಿ ಅದು ಇದೆ. ಹಾಗಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಂತಲೇ CEOನ ಅಪಾಯಿಂಟ್ ಮಾಡಿದ್ದಾರೆ. CEO ಅವ್ರಿಗೆ ಹೆಚ್ಚಿನ ಒಂದು ತರಬೇತಿಗಳು ಅಥವಾ ಅಧ್ಯಯನ ಮಾಡ್ಕೋಬೇಕು, ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, CEO ಎರಡು ಕೆಲಸಗಳನ್ನ ಮಾಡಬೇಕು. ಒಂದು, ಆಫೀಸ್ ಒಳಗಡೆ ಈ ಥರವಂಥ ಕಾಂಪ್ಲಿಯನ್ಸಸ್ನ ನೋಡುವಂಥದ್ದು, ಎರಡನೇದು ಅಲ್ಲಿ ಸ್ಥಳೀಯ ಉತ್ಪನ್ನಗಳೇನಿದೆ ಅದನ್ನು ನೋಡಿ ಬೇರೆ ಬೇರೆ ಬೈಯರ್ಸನ್ನ ಹುಡುಕಿ ಕಂಪ್ನಿಗೆ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಯಾವಾಗ ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೋ ಖಂಡಿತವಾಗಿ ಕಂಪನಿ ನಿರ್ವಹಣೆಗೆ ದೊಡ್ಡ ಸಮಸ್ಯೆ ಆಗೋದಿಲ್ಲ. ವ್ಯಾಪಾರ ವಹಿವಾಟು ಇಲ್ಲದೇ ಇದ್ದಾಗ ಮಾತ್ರ ನಮಗೆ ಬೇರೆ ಬೇರೆದು ಸಮಸ್ಯೆ ಅಂತ ಅನಿಸುವಂಥದ್ದು. ಪುಷ್ಪಾದೇವಿಯವರೇ, ನಾನು ಹೇಳೋದ್ರೆ ಪ್ರತಿಯೊಬ್ಬರು ರೈತರು ಸಹ, ಎಷ್ಟು ಜನ 1500 ರೈತರು ಷೇರುದಾರರಾಗಿದಾರಲ್ಲ, ಒಟ್ಟಿಗೆ ಕೂಡಿ ಅವರ ಒಂದು ಒಮ್ಮತದಲ್ಲಿ ಬಂದು ಈ ಬೆಳೆನ ನಾವೀಗ ಬೆಳೆಸೋಣ ಅಥವಾ ವ್ಯಾಪಾರ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಬಂದ್ರೆ CEO ಆಗಿರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ಬೋದು, ಅವಾಗ ಆಕ್ಷನಬಲ್ ಮೋಡ್ಗೆ ಬರ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಈಗ ಇವ್ರು ಖರೀದಿ ಮಾಡಕ್ ಹೋದಾಗ ರೈತರು ಸಹ ಅವ್ರಿಂದಲೇ ವ್ಯಾಪಾರ ಮಾಡಬಾರ್ದು, ಇವರೆಲ್ಲ ಸೇರಿ ಒಂದು ವ್ಯಾಪಾರದ ನಿರ್ದಿಷ್ಟ ಗುರಿ ಇಟ್ಕೊಂಡು ಬರ್ಬೇಕು ಅನ್ನೋದು ನನಗೆ ಅನ್ಸುತ್ತೆ. ಅವಾಗ ನಿರ್ವಹಣೆ ಆಟೋಮೆಟಿಕ್ ಆಗಿ ಈಸಿಯಾಗಿ ಸುಲಭವಾಗಿ ನಡೆದು ಹೋಗುತ್ತೆ. ವ್ಯಾಪಾರ ಮಾಡಿದಾಗ ಲಾಭ ಬರುತ್ತೆ, ಲಾಭ ಬಂದಾಗ ನಿರ್ವಹಣೆ ಈಸಿಯಾಗಿ ಆಗುತ್ತೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ಪುಷ್ಪಾದೇವಿ ಅವರೇ ನಮಸ್ತೆ, ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಾನು ನಂಜಪ್ಪ ಅಂದ್ಬಿಟ್ಟು ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿ ಕೆಲಸ ಮಾಡೋದು ಜಮೀನಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಯಾವ ಊರಲ್ಲಿ ಇದ್ದೀರಿ ಸ್ವಾಮಿ? ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಲ್ಲಿ. ಓಕೆ ಓಕೆ, ಹೇಳಿ ಅಂತ ಪ್ರಶ್ನೆ ಕೇಳಿ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನಾನು ಸಾವಯವದಲ್ಲಿ ಎಲ್ಲ ಬೆಳೆಸ್ ಮಾಡ್ತಾ ಇದ್ದೀನಿ, ಇವಾಗ ಅರಿಶಿನ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಈ ತರ ನಮ್ಗೆ ಸಾವಯವ ಮಾರಾಟ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತೀರಾ? ಒಂದು ನಂಜಪ್ಪ ಅವರೇ, ಅಲ್ಲೇ ಹನೂರಲ್ಲೇ ಒಂದು ಕಂಪನಿ ಇದೆ, ರೈತ ಉತ್ಪಾದಕರ ಕಂಪನಿ, ತುಂಬ ಚೆನ್ನಾಗಿ ನಡೀತಾ ಇದೆ. ನೀವು ಅವ್ರ ಸಂಪರ್ಕ ಮಾಡಿದ್ರೆ, ಈಗ ಅವರು ಈಗ ಕಳೆದ ವರ್ಷ ಈ ವರ್ಷ ಕೂಡ ನೀವು ಹೇಳ್ದಂಗೆ ಅರಿಶಿನ ತರಕಾರಿಗಳನ್ನೆಲ್ಲ ರೈತರಿಂದ ಖರೀದಿ ಮಾಡಿ ಮಾರುಕಟ್ಟೆಗೆ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಅವ್ರದ್ದು ಸಂಪರ್ಕನ ನೀವು ಅಲ್ಲಿ ಪಡಿಬೋದು, ಅವ್ರದ್ದು ನಂಬರ್ನ ನಾವು ನಿಮಗೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾನು ಬರೀ ಆರ್ಗ್ಯಾನಿಕ್ ಪ್ರಾಡಕ್ಟು. ಹೌದು, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಮಹೇಶ್ ಚಂದ್ರ ಗುರು ಅವ್ರ ನಂಬರ್ ಕೊಡಿಸ್ತೀವಿ ಅವರಿಗೆ, ತಾವು ಸಂಪರ್ಕ ಮಾಡಿ ಅವ್ರು ನಿಮಗೆ ನಂಬರ್ ಕೊಡ್ತಾರೆ, ನೇರವಾಗಿ ಅವ್ರ ಜೊತೆ ಮಾತಾಡ್ಕೊಳ್ಳಿ, ಎಫ್ ಪಿ ಒ ಜೊತೆ. ಕಾಲಕ್ರಮೇಣ ನೀವು ಹೇಳಿದಾಗ ನಾವೆಲ್ಲ ಒಂದು ರೈತರು ಒಂದು ಗುಂಪು ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಹೌದು, ಮಾಡ್ಕೊಳ್ಳಿ ನಂಜಪ್ಪನವ್ರೆ, ಒಳ್ಳೇದಾಗಲಿ. ನಾವು ಸರ್ಕಾರಿ ನಿವೃತ್ತ. ಆಗಲಿ ಸರ್, ತೊಂದರೆ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ ಪುಷ್ಪಾದೇವಿ ಅವರೇ. ಓಕೆ ಸರ್, ನಾನು ಇದಕ್ಕೊಂದು ಆ್ಯಡ್ ಮಾಡಬೇಕು ಅನ್ಕೊಂಡಿನಿ. ಈಗ ಅರಿಶಿನ ಬೆಳೆಯೋರು ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ, ಅರಿಶಿನ ಎಲ್ಲಾ ಕಡೆ ಬೆಳಿತಿದ್ದಾರೆ, ಬಟ್ ಕುರ್ಕಿಮನ್ ವ್ಯಾಲ್ಯೂ ಅಂತ ಹೇಳ್ತಾರೆ ಅರಿಶಿನದಲ್ಲಿ. ಸೊ ಪ್ರತಿ ಒಂದು ಎಸ್ ಪಿ ಅವ್ರದ್ದು ಆ ಕುರ್ಕಿಮನ್ ವ್ಯಾಲ್ಯೂ ಎಷ್ಟಿದೆ ಅಂತ ರೈತ ಹತ್ರ ಪರ್ಚೇಸ್ ಮಾಡ್ಬೇಕಾದ್ರೆ ತಿಳ್ಕೊಂಡ್ರೆ, ಸಾಕಷ್ಟು ಪ್ರೊಸೆಸಿಂಗ್ ಇಂಡಸ್ಟ್ರಿಲಿ ಹೈ ಡಿಮ್ಯಾಂಡ್ ಇದೆ. 4.5 to 5 ಕುರ್ಕಿಮನ್ ವ್ಯಾಲ್ಯೂ ಇದ್ದಾಗ ರೈತರಿಗೆ ಉತ್ತಮವಾದ ಬೆಲೆ ಸಿಗುತ್ತೆ. ಸೊ ಅರಿಶಿನ ಮಾರ್ಬೇಕಾದ್ರೆ ಅದರ ಮೇನ್ ಸೀಕ್ರೆಟ್ ಏನಂದ್ರೆ ಕುರ್ಕಿಮನ್ ವ್ಯಾಲ್ಯೂ. ಒಂದು ಸಣ್ಣ ಲ್ಯಾಬ್ ಅಲ್ಲಿ ಅವ್ರು ಟೆಸ್ಟ್ ಮಾಡಿ ತಿಳ್ಕೊಂಡ್ರಾಗ ಪ್ರತಿಯೊಬ್ಬರು ರೈತರಿಗೆ, ಈಗ ಅವ್ರು ಹೇಳಿದ್ರು ಸಾವಯವ ಅಂತ ಹೇಳಿದ್ರು, ಸಾವಯವಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅದ್ರಲ್ಲಿರೋ ಒಂದು ಕುರ್ಕುಮಿನ್ ವ್ಯಾಲ್ಯೂ. ಸೊ ಅದ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಮಾಹಿತಿ ತಿಳ್ಕೊಂಡು ಅದನ್ನ ಪ್ರೊಸೀಡ್ ಮಾಡಿ ಸೇಲ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಅವರು ಮಾರ್ಕೆಟ್ ನ ಕಂಡ್ಕೋಬಹುದು. ಸಿಎಫ್ಟಿಆರ್ ಐ ಒಂದು ತಂತ್ರಜ್ಞಾನ ಕೂಡ ಇದೆ, ಹಸಿ ಅರಿಶಿನವನ್ನೇ ಸಣ್ಣ ಸಣ್ಣ ಹೋಳುಗಳಾಗಿ ಅದನ್ನ ಹಾಗೆ ಒಣಗಿಸಿ ಪುಡಿ ಮಾಡಿದ್ರೆ ಕುರ್ಕುಮಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ದೂರವಾಣಿ ಕರೆ ಇದೆ ಮೇಡಮ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ನಾಗರಾಜ್ ಅಂತ ಹೆಸರಿಕೋಟೆ ಮಾಗೋಳಿಂದ ಮಾತಾಡ್ತೇನೆ. ಹೇಳಿ ನಾಗರಾಜ್. ನಮ್ಮ ತಾಲೂಕಿನಲ್ಲಿ ಹಸಿರು ಮೇವು ಉತ್ಪಾದನಾ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಸರ್. ಕಂಪನಿನ ಅಥವಾ ಸಂಘನ? ಅದೇ ಉತ್ಪಾದಕ ಸಂಘ ಅಂತ ಅನ್ಬಿಟ್ಟು ಸ್ಥಾಪನೆ ಮಾಡಿದ್ದಾರೆ ಈಗ ಇತ್ತೀಚೆಗೆ. ರೂಪುರೇಷೆಗಳು ಬೇಕಾಗಿತ್ತು, ಯಾವ ರೀತಿ ಮಾಡ್ತಾರೆ ಅಂತ. ಸಂಘ ಮಾಡೋದಕ್ಕೇನು ಅಂತ? ಅದೇ ಇಲ್ಲಿ ಎರಡು ಇದೆ. ಒಂದು ಸಂಘ ಅಂತ ಹೇಳಿದ್ರೆ ಸಣ್ಣ ಗುಂಪು, ಈ ಸ್ವಸಹಾಯ ಸಂಘದ ಮಾದರಿನಲ್ಲಿ ಅನೌಪಚಾರಿಕವಾಗಿ ಮಾಡ್ಕೊಂಡಿದ್ರೆ ಅದು ಹಾಗೆ ಸ್ವಸಹಾಯ ಸಂಘದ ಒಂದು ಪರಿಕಲ್ಪನೆಯಿಂದಲೇ ನಡೆಯುತ್ತೆ. ಇದನ್ನು ಒಂದು ಕಂಪನಿಯಾಗಿ ರಿಜಿಸ್ಟರ್ ಮಾಡ್ತೀವಿ. ಹಾಂ, ಕಂಪನಿಯಾಗಿ ಮಾಡಿದರೆ ಬಹುಶಃ ಹಸಿರು ಮೇವು ಅಷ್ಟೇ ಅಲ್ಲ, ಅವ್ರು ಏನಾದರೂ ಬೇರೆ ಹಾಲು ಅಥವಾ ಹಸು ಸಾಕಾಣಿಕೆ ಮಾಡ್ತಾ ಇರೋರನ್ನೆಲ್ಲ ಸೇರಿಸಿ ಅದ್ರ ಮೇಲೆ ಏನಾದರೂ ಪ್ಲಾನ್ ಮಾಡಿ ಉತ್ಪತ್ತಿ ಮಾಡೋ ಘಟಕಗಳು ಮಾಡಬೇಕು ಅಂತ ಉದ್ದೇಶ ಇದೆ ಸರ್, ಯಾವ ರೀತಿ ಅಂತ ಹೇಳಿ. ಓಕೆ, ಈಗ ಏನಂತ ಹೇಳಿದ್ರೆ ತುಂಬ ಕಡೆ ಏನಾಗ್ತಾ ಇದೆ, ಈಗ ನಮಗೆ ಮೇವಿನ ಸಮಸ್ಯೆ ತುಂಬ ಬರ್ತಾ ಇದೆ ಹೈನುಗಾರಿಕೆ ಮಾಡೋರಿಗೆ. ಸೊ ಹಾಗಾಗಿ ಈಗ ಅದನ್ನೆಲ್ಲ ಸಂಗ್ರಹ ಮಾಡಿ ಅದರಿಂದ ಸೈಲೇಜ್ ಮಾಡಿ ಅದನ್ನು ಮಾರಾಟ ಮಾಡೋದಕ್ಕೆ ಕೂಡ ಸಾಕಷ್ಟು ಬೇಡಿಕೆ ಇದೆ. ಹಾಗಾಗಿ ಬಹುಶಃ ಆ ಹಿನ್ನೆಲೆಯಲ್ಲಿ ಶುರು ಮಾಡಿರ್ಬೋದು. ಬಟ್ ಕಂಪನಿ ಅಂತ ಹೇಳುವಾಗ ಒಂದು ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಬೇಕು, ಇಲ್ಲ ನೀವು ಕೋಆಪರೇಟಿವ್ ಆ್ಯಕ್ಟಲ್ಲಿ ಕೂಡ ರಿಜಿಸ್ಟರ್ ಮಾಡಬಹುದು. ಕಂಪನಿನೇ ಮಾಡಿದ್ದೀವಿ ಅಂತಾರೆ. ನಿಮ್ಮಲ್ಲಿ ನಿಮ್ಮಲ್ಲಿಗೆ ಬಂದರೆ ಏನಾದರೂ ತರಬೇತಿ ಕೊಡ್ತೀರಾ ಅವ್ರಿಗೆ? ಖಂಡಿತ, ಮಾಹಿತಿ ನಾವು ಶೇರ್ ಮಾಡ್ಬೋದು. ನಾಗರಾಜ್ ಅವರೇ, ಹೇಳಿ ಸರ್. ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಹೇಶ್ ಚಂದ್ರ ಗುರುಗಳ ನಂಬರ್ ಕೊಡ್ತಾರೆ, ಯಾ ಕಂಪ್ನಿಲಿ ನೀವು ಇದ್ದೀರಾ? ಹಾಂ, ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ರೈತ ಉತ್ಪಾದಕ ಕಂಪ್ನಿಗೆ ನಿಮ್ಮನ್ನು ಅಟ್ಯಾಚ್ ಮಾಡ್ತಾರೆ. ಸೊ ಮಾಹಿತಿ ಪಡ್ಕೊಳ್ಳಿ, ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಆಗಲಿ ನಾಗರಾಜ್, ವಂದನೆಗಳು. ಪುಷ್ಪಾದೇವಿ ಅವರು, ಅದೇ ಕೇಳ್ತಾ ಇದ್ದೀರಲ್ಲ ನೀವು, ಹೇಳಿ ಏನಾದರೂ ನಿಮ್ಮ ಸಲಹೆ. ಖಂಡಿತ, ಅವ್ರು ಹೇಳಿದ್ರು ರೂಪುರೇಷೆಗಳು ಅಂತ. ಆಗ್ಲೇ ಒಂದು ಸಂಘನ ಶುರು ಮಾಡಿದಾಗ ಅವ್ರದೊಂದು ಐಡಿಯಾ ಇರುತ್ತೆ, ಅವ್ರ ಉದ್ದೇಶ, ಅವರ ಪ್ರಾಜೆಕ್ಟ್ ಡೀಟೇಲ್ಸ್ ನ ಕೊಟ್ಟಾಗ ನಾವು ರೂಪುರೇಷೆಗಳನ್ನ ಹೇಳ್ಬಹುದು. ಅದು ಒನ್ ಟು ಒನ್ ಮಾತಾಡಿದಾಗ ಮಾತ್ರ ಅದು ಅನುಕೂಲ ಆಗುತ್ತೆ. ಐ ತಿಂಕ್ ನೀವು ಆಗ್ಲೇ ಹೇಳಿದಾಗೆ ಗುರುಜಿಯವ್ರನ್ನ ಮೀಟ್ ಮಾಡಿದಾಗ ಅವ್ರು ಸಾಕಷ್ಟು ಡೀಟೇಲ್ಸ್ ಕೊಟ್ಟಾಗ ಅವ್ರಿಗೆ ಬೇಕಾಗಿರೋ ಮಾಹಿತಿ ಸಿಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಒಳ್ಳೇದು ಸರ್. ಇದನ್ನ ಹೇಳ್ತಾ ಇದ್ವಿ ನಾವು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ. ಹೌದು ಸರ್, ಮ್ಯಾನೇಜ್ಮೆಂಟಲ್ಲಿ ಆಗಲೇ ಹೇಳಿದಂಗೆ ಒಂದು ಉತ್ಪಾದನೆಗೆ ನಾವೊಂದು ಪ್ಲಾನ್ ಮಾಡ್ಕೋಬೇಕಾಗುತ್ತೆ, ಪ್ರೊಡಕ್ಷನ್ ಪ್ಲಾನಿಂಗ್. ಹೌದು. ಎರಡನೇದು ಅದರ ಹಾರ್ವೆಸ್ಟಿಂಗ್ ಪ್ಲಾನು, ಹೇಗೆ ಅದು ಕೊಯ್ಲೋತ್ತರ ಏನು ಮಾಡಬೇಕು ಅಂತೇಳಿ, ಹಾಗೆ ಅದನ್ನು ಸಂಗ್ರಹ ಮಾಡೋದಕ್ಕೆ. ಈಗ ಎಫ್ ಪಿ ಒದಲ್ಲಿ ಈ ಥರ ಒಂದು ಸಮಗ್ರವಾದ ಒಂದು ಯೋಜನೆಯನ್ನು ಮಾಡ್ಕೋಬೇಕಾಗತ್ತೆ. ಮತ್ತೆ ಯಾರ್ಯಾರು ಏನೇನ್ ಬೆಳೀತಾ ಇದ್ದಾರೆ. ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ? ನಾವು ಗುಂಡೇಪೇಟೆ ತಾಲೂಕು ನೇನಕಟ್ಟೆ ಗ್ರಾಮದಿಂದ ನಾಕ್ಷತ್ರಿ ಅಂತ ಸರ್. ಹೇಳಿ ನಾಕ್ಷತ್ರಿ ಸರ್. ಇವಾಗ ಕೃಷಿ ಬಗ್ಗೆ ಹೇಳ್ತಿರಲ್ಲ, ಅವಾಗ ಫೋನ್ ಮಾಡಿದೆ. ಆಯ್ತು, ನೀವು ಎಫ್ ಪಿ ಒ ಮಾಡಿದೀರಾ? ಇಲ್ಲ ಸರ್, ಮಾಡಿಲ್ಲ. ಯಾವ್ದಾದ್ರು ಎಫ್ ಪಿ ಒ ಸದಸ್ಯರಾಗಿದ್ದೀರಾ? ಇಲ್ಲ, ನಾವು ಯಾರು ಆಗಿಲ್ಲ ಸರ್. ಹತ್ತಿರದಲ್ಲಿ ಎಫ್ ಪಿ ಒ ಇದೆಯಾ? ಏನೇ ಹತ್ತಿರದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಯಾವ್ದಾದ್ರು ಕೆಲಸ ಮಾಡ್ತಾ ಇದೆಯಾ? ಇಲ್ಲ ಸರ್, ಯಾವುದು ನಮ್ಮ ಹತ್ರದಲ್ಲಿ ಯಾವುದು ಇಲ್ಲ. ಇರುತ್ತೆ, ತಿಳ್ಕೊಬೇಕು ನೀವು. ಕೃಷಿ ಇಲಾಖೆಗೋ ಇಲ್ಲ ತೋಟಗಾರಿಕಾ ಇಲಾಖೆಗೋ ಇಲ್ಲ ವೆಟರ್ನರಿ ಇಲಾಖೆಗೋ ಹೋಗಿ ಯಾವ್ದಾದ್ರು ರೈತ ಉತ್ಪಾದಕ ಸಂಸ್ಥೆ ಕೆಲಸ ಮಾಡ್ತಾ ಇದೆಯಾ ಅಂತ ತಿಳ್ಕೊಂಡು ಅದಕ್ಕೆ ಷೇರ್ದಾರರಾಗಿ ಮೊದಲು. ಹಾಂ ಹಾಂ ಹಾಂ, ಆಮೇಲೆ ನಿಮಗೆ ಈ ಕಾರ್ಯಕ್ರಮದ ಲಾಭ ಸಿಗುತ್ತೆ. ನಮ್ಮ ಕಂಪ್ನಿ ಕಾರ್ಯಕ್ರಮ ನೀವು ಕೇಳ್ಕೊಂತ ಹೋದರೆ ಮುಂದಿನ ದಿನದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಆಗಲಿ ಶೆಟ್ರೆ, ಒಳ್ಳೇದಾಗಲಿ ಸರ್. ಮುಂದುವರೆಸಿ ಸರ್ ವಿಚಾರ. ಹೌದು ಸರ್, ಈಗ ಅಲ್ಲಿ ಉತ್ಪಾದನೆಗೆ ಯಾರ್ಯಾರು ರೈತರು ಏನೇನು ಬೆಳೀತಾ ಇದ್ದಾರೆ ಅನ್ನುವಂಥದ್ದು ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಒಂಚೂರು ಪುಷ್ಪಾದೇವಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಪ್ರೊಡಕ್ಷನ್ ಪ್ಲಾನಿಂಗ್ ಹೇಗಿರಬೇಕು ಅಂತೀರಿ ಎಫ್ ಪಿ ಓದು? ಪ್ರೊಡಕ್ಷನ್ ಪ್ಲಾನಿಂಗ್ ಅವ್ರು ಯಾವ ಪ್ರಾಡಕ್ಟ್ ಮೇಲೆ ಹೋಗ್ತಾರೆ ಅಂತ. ಈಗ ನೋಡಿ, ಯಾವುದೇ ಫ್ಯಾಕ್ಟ್ರಿ ಮಾಡಿದಾಗ 365 days ರನ್ ಮಾಡಕ್ ಆಗಲ್ಲ. ಸೊ 365 days ಇಲ್ದಿದ್ರು ಪರವಾಗಿಲ್ಲ, 210 days ಅವ್ರು ಏನೇ ಉತ್ಪಾದನೆ ಮಾಡ್ರು 210 days ಅಥವಾ 230 days ನಡೆಯೋ ತರ ಇದ್ದಾಗ ಮಾತ್ರ ಅವ್ರ ಉತ್ಪಾದನೆ ಮಟ್ಟಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾ ಶಿವಪ್ರಸಾದ್ ಗಾಂಧಳ ಅವ್ರ. ಹೇಳಿ ಶಿವಪ್ರಸಾದ್. ಸರ್, ನನ್ನ ಪ್ರಶ್ನೆ ಏನಿಲ್ಲ, ನಯಕ್ಷನ್ಸ್ ಗುರು ಅವ್ರಿಗೆ ಹೇಳಿ. ಸಾವಯವ ಬೆಲ್ಲ ಅಂತ ನೀವು ಇದು ಮಾಡ್ಕೊಂಡಿದ್ರಿ, ಇಲ್ಲಿ ಒಂದು ತರದ ರೇಟ್ ಫಿಕ್ಸ್ ಇಲ್ಲ. ಯಾಕಂದ್ರೆ 10 rupees ಗಂಟಲು ಮಾಡ್ತಾರೆ, ಅದಕ್ಕೆ ಯಾವ್ದಾದ್ರು ಒಂದು ಬೆಲೆ ನಿಗದಿ ಮಾಡ್ತೀರಾ? ಅಥವಾ ಕೆಲವರು ಸಾವಯವ ಅಂತನ್ಬಿಟ್ಟು ಬೇರೆ ತರಕಾರಿ ಅವು ಎಲ್ಲ ಮಾಡ್ತಾರೆ, ಅವರು ಇಷ್ಟ ಬಂದಂಗೆ ಆ ಸಾವಯವನೋ ಅಲ್ವೋ ಅದನ್ನ ನಾವು ಐಡೆಂಟಿಫೈ ಮಾಡೋದಂಗೆ, ಅದು ನನ್ನ ಪ್ರಶ್ನೆ. ಅದೇ ಒಂದು ಈ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಬೆಲೆ ಕಂಪ್ನಿಯಿಂದ ಮಾರಾಟ ಮಾಡುವಾಗ ಕಂಪ್ನಿ ಆ ರೈತರಿಂದ ಅಥವಾ ಉತ್ಪಾದಕರಿಂದ ಹೇಗೆ ಖರೀದಿ ಮಾಡ್ತಾರೆ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಕಂಪ್ನಿ ನಿರ್ಧಾರ ಮಾಡುತ್ತೆ. ಬೆಲೆ ಮೇಲೆ ನಾವು ಹೊರಗಿನಿಂದ ನಿಯಂತ್ರಣ ಇರೋದು ಕಷ್ಟ, ಯಾಕೆಂದ್ರೆ ಈಗ ರೈತನಿಗೆ ಅದರ ಉತ್ಪಾದನಾ ವೆಚ್ಚ ಏನಿದೆ ಅದನ್ನು ನಾವು ಭರಿಸಲೇಬೇಕಾಗತ್ತೆ ಕಂಪ್ನಿ. ಅದ್ರ ಮೇಲೆ ಉಳಿದಂಥ ಮಾರ್ಜಿನ್ ಇಟ್ಕೊಂಡು ಕಂಪ್ನಿ ನಡೆಸಬೇಕಾಗತ್ತೆ. ಇನ್ನು ಸಾವಯವ ಬೆಲ್ಲಕ್ಕೆ ಸಂಬಂಧಿಸಿದಾಗೆ ಸಾಕಷ್ಟು ಒಳ್ಳೆಯ ಸಕಾರಾತ್ಮಕ ಅಂಶಗಳು ಇದೆ, ಇನ್ನು ಕೆಲವರು ನೀವು ಹೇಳ್ದಂಗೆ ಅದು ಸರಿಯಾಗಿ ಗುಣಮಟ್ಟ ಇಲ್ಲ ಅಂತ ಹೇಳುವಂಥದ್ದು ಇದೆ. ಬಟ್ ಈಗ ಹೌದು ಹೌದು ಹೌದು, ಈಗ ಯಾರೇ ಬೈಯರ್ಸ್ ಬಂದ್ರೆ ಏನ್ ಕೇಳ್ತಾರೆ ನಿಮಗೆ ಸಾವಯವ ಸಿಕ್ಕಾಪಟ್ಟೆ ರೇಟ್ ಮಾಡ್ತಾರೆ. ಏನಾಗುತ್ತೆ ಈಗ ಯಾವುದೇ ಖರೀದಿದಾರರು ಬಂದಾಗ ಮುಖ್ಯವಾಗಿ ನೀವು ಸಾವಯವ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅದ್ರದ್ದು ಸರ್ಟಿಫಿಕೇಶನ್ ಇದೆಯಾ ಕೇಳ್ತಾರೆ, ಮತ್ತೆ ಉತ್ಪಾದನಾ ವಿಧಾನ ಹೇಗಿದೆ, ನಾವು ಅಲ್ಲಿಯ ಘಟಕ ನೋಡಬೇಕು ಅಂದರೆ ಗಾಣ ನೋಡಬೇಕು, ಅಲ್ಲಿಯ ಸ್ವಚ್ಛತೆ ಹೇಗಿದೆ, ಪ್ಯಾಕಿಂಗ್ ಹೇಗಿದೆ ಎಲ್ಲನೂ ಕೇಳ್ತಾರೆ. ಯಾರು ಈಗ ಸ್ವಲ್ಪ ದೊಡ್ಡದಾಗಿ ಖರೀದಿ ಮಾಡ್ತೀವಿ ಅಂತ ಬರ್ತಾರೆ ಅವರು ಅದನ್ನೆಲ್ಲ ಕೇಳ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಆಗ ಅದ್ರ ಮೇಲೆ ಅಲ್ಲಿ ಬರುವಂಥ ವೆಚ್ಚಗಳನ್ನ ನೋಡ್ಕೊಂಡೇ ಪ್ಲಾನ್ ಮಾಡುವಂಥದ್ದು. ಮತ್ತು ವಿಶೇಷವಾಗಿ ಏನಂದರೆ ಮಾರುಕಟ್ಟೆಯಲ್ಲಿ ಬೆಲೆ ತುಂಬ ಸ್ಪರ್ಧಾತ್ಮಕವಾಗಿದೆ, ನಾವು ಜಾಸ್ತಿ ಹೇಳಿದ ತಕ್ಷಣ ಅವ್ರು ಕೊಡೋದು ಇಲ್ಲ. ನಾನು ಕೆ ಜಿ ಬೆಲ್ಲಕ್ಕೆ 150 rupees ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ 60 rupees ಸಿಗುತ್ತೆ, ನಿಮ್ಗೆ ಯಾಕೆ 150 ಅಂತಾರೆ. ಯಾಕೆಂದರೆ ಖರೀದಿದಾರರಿಗೆ ಅದು ತುಂಬ ನಮಗಿಂತ ದೊಡ್ಡ ಮಾಹಿತಿಯ ಜಾಲ ಇದ್ದೇ ಇದೆ ಅವ್ರಿಗೆ. ಹಾಗಾಗಿ ಎರಡನ್ನೂ ಮ್ಯಾನೇಜ್ ಮಾಡ್ತಾ ನಮಗೆ ನಮ್ಮ ರೈತರಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅನ್ನೋದು ಒಂದು ಕಡೆ, ಗುಣಮಟ್ಟನ ಜಾಸ್ತಿ ಮಾಡ್ತಾ ಬೆಲೆನ ಚೌಕಾಸಿ ಮಾಡುವಂಥ ಒಂದು ನಡವಳಿಕೆನ ಮತ್ತು ಸಂಸ್ಕೃತಿನ ನಾವು ನಮ್ಮ ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಹುಟ್ಟಾಕ್ತಾ ಇದ್ದೀವಿ. ಒಳ್ಳೆಯದು ಶಿವಪ್ರಸಾದ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮೇಡಮ್ ಪುಷ್ಪಾದೇವಿ ಅವ್ರು ಏನಾದ್ರು ಹೇಳ್ಬೋದಾ? ಹಾ ಖಂಡಿತ. ಪ್ರತಿಯೊಬ್ಬರು ಸಾವಯವ ಕೃಷಿ ಅಂತ ಹೇಳ್ತಾ ಇದಾರೆ. ಸಾವಯವ ಕೃಷಿ ಅನ್ನೋದು ನಾವು ಯಾವಾಗ ರಿಸಲ್ಟ್ ನೋಡಕ್ ಆಗತ್ತೆ ಅಂದ್ರೆ, ಪ್ರತಿಯೊಂದು ಮಾಯಿಶ್ಚರ್ ಕಂಟೆಂಟ್ ಅದು ಬಿಟ್ಟು ಅಲ್ದೇನೆ ಬೇಸಿಕ್ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಅಂತ ಇದೆ. ಏನು ಅಂತ ಹೇಳ್ಬೇಕು ಅಂತ ಅಂದ್ರೆ, ಅದ್ರಲ್ಲಿರೋ ಒಂದು ಪೊಟ್ಯಾಸಿಯಂ ಲೆವೆಲ್ ಆಗಿರ್ಬೋದು, ಬೇರೆ ಏನಾಗಿರ್ಬೋದು ಲ್ಯಾಬ್ ರಿಕ್ವೈರ್ಮೆಂಟ್, FSSS ಸ್ಟ್ಯಾಂಡರ್ಡ್ ಬೇಸಿಸ್ ಮೇಲೆ ಎಷ್ಟು ಅದು ಮಟ್ಟಕ್ಕೆ ಮೀಟ್ ಆಗಿದೆ ಅನ್ನೋದ್ರ ಮೇಲೆ ಅದ್ರ ಪ್ರೈಸ್ ಜಾಸ್ತಿನ ಕಮ್ಮಿನ ಅನ್ನೋದು ನಮ್ಮ ರೈತರು ತಿಳ್ಕೊಬೇಕಾಗಿದೆ ಹೊರತು, ರ್ಯಾಂಡಮ್ ಆಗಿ ಬೆಳೆದ ತಕ್ಷಣ ಬೆಳೆದ ಎಲ್ಲ ಸಾವಯವ ಬೆಳೆಗೆ ಎಲ್ಲ ಒಂದೇ ಪ್ರೈಸ್ ಸಿಗುತ್ತೆ ಅನ್ನೋದು ತಪ್ಪಾಗುತ್ತೆ. ಒಂದು ಸರ್ಟಿಫಿಕೇಶನ್ ಇರಬೇಕು, ಎರಡನೇದು ಕಂಪನಿಯ ಟ್ರೂತ್ಫುಲ್ ಲೇಬಲ್ ಇರಬೇಕು. ಎಲ್ಲರೂ ಸಾವಯವ ಅಂತಂದರೆ ಅದು ತಪ್ಪಾಗುತ್ತೆ. ಇನ್ನೊಂದು ದೂರವಾಣಿ ಕರೆ ಇದೆ ಮೇಡಮ್, ಮಾತಾಡ್ಸೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾನೂರ್ ತಾಲೂಕು ಸೂರಹಳ್ಳಿಯಿಂದ ಸುಬ್ಬಣ್ಣ ಅಂತ. ಸೂರಹಳ್ಳಿ ಸುಬ್ಬಣ್ಣ ಅವರೇ ಹೇಳಿ, ಏನ್ ಸಮಾಚಾರ? ಕೇಶವಮೂರ್ತಿ ಅವರು ನಮಸ್ಕಾರ, ಅಧಿಕಾರಿಗಳೇ ನಮಸ್ಕಾರ. ಹೇಳಿ. ನಮಸ್ಕಾರ. ನಮ್ದು ಗುರುಮಲ್ಲೇಶ್ವರ ರೈತರ ಉತ್ಪಾದಕರ ಸಂಘ ಅಂತ ಅಲ್ಲ ಸರ್, ಈಗ ಒಂದ್ ವರ್ಷ ಆಗಿದೆ. ವೆರಿ ಗುಡ್. ಹೊಸಪುರದಲ್ಲಿ ಆಗಿದೆ, ನಮ್ಗೆ ಒಂದ್ ವಾರ ಕಿಲೋಮೀಟರ್ ದೂರದಲ್ಲಿ. ನಾವು ಅಲ್ಲೆಲ್ಲ ಮೆಂಬರ್ ಆಗಿದ್ದೀವಿ, ಷೇರ್ದಾರರು. ಹೇಳಿ ಈಗ. ಅದಕ್ಕೆ ಅವ್ರಿಗೋಸ್ಕರ ಮಾಹಿತಿ ಹೇಳಕ್ಕ, ಇದ್ರ ಸರ್ಕಾರದಿಂದ ಏನಾದ್ರು ಸವಲತ್ತು ಇದೆಯಾ ಇಲ್ಲ, ಯಾವ ಥರ ಮಾಡಬೇಕು ಅಂತ. ಇದಕ್ಕೆ ಸರ್ಕಾರದಿಂದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡ ಈ ರೈತ ಉತ್ಪಾದಕ ಕಂಪನಿಗಳ ರಚನೆ ನಿರ್ವಹಣೆನ ಬಲವರ್ಧನೆಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದರಲ್ಲಿ ಅಮೃತ ಸ್ಕೀಮ್ ಅಂತೇಳಿ ಅದರ ಕೆಳಗೆ ಕೂಡ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕೂಡ ಮಾಡ್ತಾ ಇದ್ದಾರೆ. ಅದರ ಅಡಿನಲ್ಲಿ ಏನಂತೇಳಿದರೆ, ಪ್ರತಿ ರೈತ ಉತ್ಪಾದಕ ಕಂಪನಿಗೆ ರಚನೆ ಮಾಡೋದಕ್ಕೆ ಅದರ ರಿಜಿಸ್ಟ್ರೇಷನ್ ವೆಚ್ಚ ಏನು ಬರುತ್ತೆ ಅದನ್ನು ಸರ್ಕಾರನೇ ಭರಿಸುತ್ತೆ. ಮತ್ತು ಒಂದು ಸಾರಿ ನೋಂದಾವಣೆ ಆದಮೇಲೆ ನಾವು ಅಲ್ಲಿಗೆ ಸಿ ಇ ಒ ಅಂತೇಳಿ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಒಬ್ಬ ಅಕೌಂಟೆಂಟ್ ಇರಬೇಕಾಗುತ್ತೆ, ಕಚೇರಿ ಇರಬೇಕಾಗತ್ತೆ. ಅದಕ್ಕೆಲ್ಲ ಒಟ್ಟಾರೆ ಒಂದು ವರ್ಷಕ್ಕೆ ಕಂಪ್ನಿಗೇ 600,000 ರೂಪಾಯಿನ ಅನುದಾನ ಕೊಡ್ತಾರೆ. ಅದವ್ರಿಗೆ ಈಗ 3 ವರ್ಷ ಅದಕ್ಕೆ ಅವಕಾಶ ಇದೆ. 3 ವರ್ಷದೊಳಗೆ ರೈತ ಉತ್ಪಾದಕ ಕಂಪನಿ ತನ್ನ ಕಾಲ ಮೇಲೆ ನಿಂತ್ಕೋಬೇಕು, ಸಂಪಾದನೆ ಮಾಡಬೇಕು, ಅಲ್ಲಿವರೆಗೆ ಇವರಿಗೆ ಈ ಬೆಂಬಲ ಕೊಡಬೇಕು ಅಂತೇಳಿ ಆ ಥರದ ಒಂದು ವ್ಯವಸ್ಥೆ ಇದೆ. ಈ ಅಧ್ಯಕ್ಷರು ಏನಾದ್ರು ತರಬೇತಿ ಬರಬೇಕು? ಖಂಡಿತವಾಗಿ, ಅದನ್ನೇ ಹೇಳಕ್ಕೊಟ್ಟಿದ್ದೆ ಈಗ ನಾನು. ಎರಡನೇದು ಇನ್ನೊಂದು ಏನಂತ ಹೇಳಿದ್ರೆ, ಇದಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಬೇರೆ ಬೇರೆ ಇದರಲ್ಲಿ ತಜ್ಞ ಸಂಸ್ಥೆಗಳನ್ನು ಸರ್ಕಾರ ನೇಮಕ ಮಾಡಿದೆ. ಅಲ್ಲಿ ಅವರು ನೀವು ಹೇಳ್ದಂಗೆ ತರಬೇತಿ ಕೊಡುವಂಥದ್ದು ಬೇರೆ ಬೇರೆ ವಿಷಯಗಳ ಕುರಿತು, ಈಗ ಉದಾಹರಣೆಗೆ ಆಡಳಿತ ಗೌರ್ನೆನ್ಸ್ ಅಂದರೆ ಹೇಗಿರಬೇಕು, ಮೀಟಿಂಗ್ಗಳು ಹೇಗಾಗಬೇಕು, ತೀರ್ಮಾನಗಳು ಹೇಗಾಗಬೇಕು, ಅದ್ರ ಮೇಲೆ ಸಾಕಷ್ಟು ತರಬೇತಿಗಳು ಬೇಕಾಗುತ್ತೆ. ಎರಡನೇದು ದಾಖಲಾತಿ ನಿರ್ವಹಣೆ. ಮತ್ತು ಈಗಾಗಲೇ ನಾನು ಮೊದಲು ಮಾತಾಡುವಾಗ ಹೇಳ್ತಾ ಇದ್ದೆ, ತುಂಬ ಇದರಲ್ಲಿ ತಿಂಗಳು ಪ್ರತಿ ತಿಂಗಳು ಬೇರೆ ಬೇರೆ 3 ತಿಂಗಳಿಗೆ ಎಲ್ಲ ಕಡ್ಡಾಯವಾಗಿ ಕೆಲವು ಮಾಹಿತಿಗಳನ್ನ ನಾವು ದಾಖಲಿಸ್ಬೇಕು, ಕಾಂಪ್ಲಿಯನ್ಸಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಫೈಲ್ ಮಾಡಬೇಕು, ಇಲ್ಲದೆ ಪೆನಾಲ್ಟಿ ಬಂದ್ಬಿಡುತ್ತೆ ಕಂಪ್ನಿಗೇನೆ. ಸೊ ಇನ್ನೊಂದು ವಿಶೇಷ, ನಾವು ರೈತರು ಬೆಳೆದಲ್ಲೂ ಬ್ರ್ಯಾಂಡ್ ಮಾಡಿ ಮಾರಂತ ಅವಕಾಶನೂ ಸಿಕ್ಕಿದಾಗಲಿ ಅಂತ. ಇದೆ ಇದೆ, ಖಂಡಿತ ಇದೆ. ಈಗಾಗಲೇ ತುಂಬ ಕಂಪ್ನಿಗಳು ಅದನ್ನು ಮಾಡ್ತಾ ಇದ್ದಾರೆ, ಅವರೇ ಆಯಾ ಪ್ರದೇಶದಲ್ಲಿ ಬ್ರ್ಯಾಂಡ್ ಮಾಡಿ. ಈಗ ನಾನು ಉದಾಹರಣೆಗೆ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪ್ನಿ ಅಂತ ಹೇಳ್ತಾ ಇದ್ದೆ, ಈಗ ಅಲ್ಲಿ ಅವರು ಅದೇ ಬ್ರ್ಯಾಂಡಲ್ಲಿ ಕೀರೆಮಡಿ ಅಂತೇಳಿ ಬ್ರ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಆತ್ಗೂರಲ್ಲಿ ಒಂದು ಕಂಪ್ನಿ ಇದೆ, ಬಿಜಿಪುರದಲ್ಲಿ ಒಂದು ಕಂಪ್ನಿ, ಹೆಂಗೆ ಎಲ್ಲೆಲ್ಲಿ ಅವರು ಇದ್ದಾರೆ. ಈಗ ನಮ್ಮ ಹುಣಸೂರು ತಾಲೂಕಲ್ಲಿ ಸಾವಯವ ರೈತ ಉತ್ಪಾದಕ ಕಂಪ್ನಿ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಆಗಲೇ ಅವರದ್ದು ಸ್ಥಳೀಯ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆನ ಪ್ರವೇಶ ಮಾಡಿದ್ದಾರೆ, ಅವಕಾಶ ಇದೆ. ಈ ಸಿರಿಧಾನ್ಯ ಅದು ರಾಗಿ ಮತ್ತು ನವಣೆ, ಖಂಡಿತ ಈಗ ಆಯಾ ಪ್ರದೇಶದಲ್ಲಿ ಎಲ್ಲ ಬ್ರ್ಯಾಂಡ್ ಮಾಡ್ಬೋದು. ಹೌದೌದು, ಆಯಾ ಪ್ರದೇಶದಲ್ಲಿ ಏನು ಬೆಳೆ ಇದೆ, ಉತ್ಪನ್ನ ಇದೆ, ಅದರ ಏನು ಮೌಲ್ಯವರ್ಧನೆ ಆಗುತ್ತೆ ಅಥವಾ ಇರೋ ಸ್ಥಿತಿ ಏನಿದೆ ಅದನ್ನೇ ಇಟ್ಕೊಂಡು ಬ್ರ್ಯಾಂಡ್ ಮಾಡಿ ಮಾರುಕಟ್ಟೆಗೆ ಹೋಗ್ಬೋದು, ಹೋಗಬೇಕು, ಆದರೆ ಅದೇ ಅದರ ಉದ್ದೇಶ. ಅದು ಸರ್, ನಮಸ್ಕಾರ, ತುಂಬ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ವಂದನೆಗಳು. ವಂದನೆಗಳು. ವಂದನೆಗಳು. ಮೇಡಮ್, ಏನಾದರೂ ಆ್ಯಡ್ ಮಾಡ್ಬೋದಾ? ಪುಷ್ಪಾದೇವಿ ಅವರು ಸರ್, ಐ ಥಿಂಕ್ ಸಾಕಷ್ಟು ಗುರುಜಿ ಹೇಳಿದ್ದಾರೆ ಅವ್ರ ರಿಕ್ವೈರ್ಮೆಂಟ್ ಇದ್ರ ಬಗ್ಗೆ. ಅವರು ಬ್ರ್ಯಾಂಡ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಬಟ್ ಬ್ರ್ಯಾಂಡ್ ಅಂದ್ರೆ ರಿಟೇಲ್ ಅಲ್ಲಿ ಮಾಡ್ಬೇಕಾ ಅಥವಾ ಯಾವ ಮಟ್ಟದಲ್ಲಿ ಅವ್ರು ಹೋಗ್ಬೇಕು ಅನ್ನೋದನ್ನ ಸ್ವಲ್ಪ ಜಾಸ್ತಿ ತಿಳುವಳಿಕೆ ತಗೋಬೇಕು ಅಂತ ಹೇಳ್ತೇನೆ. ಈಗ ಸರ್ಕಾರದ ವತಿಯಿಂದ ಸಿಗೋ ಸಪೋರ್ಟ್ ಬಗ್ಗೆ ಗುರುಗಳು ಹೇಳಿದ್ದಾರೆ, ಖಾಸಗಿ ವಲಯದಿಂದ ಏನಾದರೂ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮಾರಾಟಕ್ಕೆ ಸಂಬಂಧಪಟ್ಟಂತೆ, ನಿರ್ವಹಣೆಗೆ ಸಂಬಂಧಪಟ್ಟಂತೆ ತರಬೇತಿಗಳು, ನೆರವು ಈ ಥರದ್ದು ಏನಾದರೂ ಸಿಗ್ಬೋದಾ? ಈಗವರೆಗೂ ಐ ಥಿಂಕ್ ಸಾಕಷ್ಟು ಕಂಪ್ನಿಗಳು ಬಂದಿದ್ದಾರೆ ಅನ್ಸುತ್ತೆ, ಖಾಸಗಿ ಲೆವೆಲ್ ಇಂದ ಬಂದಿಲ್ಲ. ಸೊ ಐ ಮೀನ್ ಬೇಸಿಕಲಿ ಎನ್ ಜಿ ಒ ಲೆವೆಲ್ಗೆ ಬಂದಿದೆ. ಖಾಸಗಿ ಮಟ್ಟದಲ್ಲಿ ಪ್ರತಿಯೊಬ್ಬರು ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಅಂದ್ರೆ, ನನಗೆ ಈ ಬೆಳೆ ಬೇಕಾಗಿದೆ, ನನ್ನ ಕ್ವಾಲಿಟಿ ರಿಕ್ವೈರ್ಮೆಂಟ್ ಇದೆ, ಇದನ್ನ ನೀವು ಕೊಡಬಹುದು ಅಂತ ಇರ್ಬೋದು. ಬಟ್ ಯಾರು ಪರ್ಸನಲಿ ಎಲ್ಲಾ ಕಂಪ್ನಿಗೆ ಏನೇನ್ ಹೋಗುತ್ತೆ, ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಏನ್ ಹೋಗುತ್ತೆ, ರಿಟೇಲ್ಗೆ ಹೋಗುತ್ತೆ ಅಂತ ಒಂದು ಯಾವುದೇ ರೀತಿ ಟ್ರೈನಿಂಗ್ ಸೆಷನ್ ಅಂತ ಇವಾಗವರೆಗೂ ಆಗಿಲ್ಲ ಸರ್. ಆ ರೀತಿ ಬೇಕಾಗುತ್ತೆ ಅಂದ್ರೆ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡಬಹುದು ನಾವು. ಅಂದ್ರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳು ರೈತರದ್ದು, ಆದರೆ ಇದೇ ತರಹದ ಕಂಪ್ನಿಗಳೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇರ್ತದೆ. ಈ ಕಂಪ್ನಿಗೂ ಆ ಕಂಪ್ನಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸವನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ ತಮ್ಗನ್ಸುತ್ತೆ? ನೀವ್ ಹೇಳ್ದಾಗೆ ಸಾಕಷ್ಟು ಟ್ರೈನಿಂಗ್ ಸೆಷನ್ ಬೇಕಾಗತ್ತೆ, ಬಿಕಂದ್ರೆ ಪ್ರತಿಯೊಬ್ರು ಹೇಳ್ತಾ ಇದಾರೆ ಬ್ರ್ಯಾಂಡ್ ಅಂತ. ಈಗ ನಾವು ಆರ್ಗಾನಿಕ್ ಇಂಡಿಯಾ ಕಾರ್ಪೊರೇಟ್ ಕಂಪ್ನಿಗಳು ಬ್ರ್ಯಾಂಡ್ ಮಾಡಬೇಕಾದ್ರೆ ಒಂದು ಪ್ರಾಪರ್ ಲೇಬ್ಲಿಂಗ್ ಆಗಿರ್ಬೋದು, ಆ ಪ್ರಾಡಕ್ಟ್ ನ ರೀಚ್ ಮಾಡೋ ಮೆಥಡ್ ಆಗಿರ್ಬೋದು ಅಥವಾ ಕಸ್ಟಮರ್ಗೆ ಅದನ್ನ ಯಾವ ರೀತಿ ಹೇಳಿದ್ರೆ ಕೊಂಡ್ಕೊಳಕ್ ಆಗತ್ತೆ ಅನ್ನೋ ಒಂದು ನಿರ್ದಿಷ್ಟವಾದ ಮಾರ್ಕೆಟಿಂಗ್ ಟೆಕ್ನಿಕ್ ನ ಕಲ್ತ್ಕೊಂಡ್ ಬಂದು ಅವ್ರು ಶುರು ಮಾಡಿದ್ದಾರೆ ಮಾರ್ಕೆಟಿಂಗ್. ಇವರಿಗೆ ಪ್ರತಿ ಆ ಅಷ್ಟು ಮಾಹಿತಿ ಇವರಲ್ಲಿ ಸಿಕ್ಕಿ ಇವರು ಬ್ರ್ಯಾಂಡ್ ಮಾಡ್ಲಿಕ್ಕೆ ಏನ್ ಬೇಕೋ ಆ ತರ ಒಂದು ಮಾಹಿತಿ ಕೊಟ್ರೆ ಖಂಡಿತ ಇವರು ಆ ಒಂದು ಅಟ್ಲೀಸ್ಟ್ 50% ಆ ಮಟ್ಟಕ್ಕೆ ಅವ್ರು ಬರಬಹುದು ಅನ್ನೋದು ನನ್ನ ನಿಲುವು ಸರ್. ಮತ್ತೆ ಕೆಲವು ಕಂಪನಿಗಳೀಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿ ಬರ್ತಾ ಇದ್ದಾರೆ. ಉದಾಹರಣೆಗೆ ಅವ್ರಿಗೆ ಒಂದು ಇದೇ ಖಚಿತವಾದಂಥ ಇದನ್ನು ಬಳಸಿ ತಳಿ ಬಳಸಿ ಅವ್ರಿಗೆ ಸುಮಾರು 1,000 ಟನ್ ರಾಗಿ ಬೇಕು ಅಥವಾ ಮಿಲೆಟ್ಸ್ ಬೇಕು ಅಥವಾ ಮಿಡಿ ಸೌತೆಕಾಯಿ ಬೇಕು. ಈ ಥರದ್ದೆಲ್ಲ ಸಾಕಷ್ಟು ಕಂಪ್ನಿಗಳು ಬಂದು ರೈತ ಉತ್ಪಾದಕ ಕಂಪ್ನಿಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಈಗ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲ, ಬೀಜ, ಗೊಬ್ಬರ ಮತ್ತು ತಿಳುವಳಿಕೆ, ತರಬೇತಿಗಳು, ಕೆಲವು ಕಡೆಗೆ ಯಂತ್ರಗಳು ಬೇಕು ಅಂದರೆ ಅದನ್ನು ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಮತ್ತು ವಾಪಸ್ ಖರೀದಿ ಮಾಡ್ತೇವೆ ಅಂತೇಳಿ ಒಂದು ನಿಗದಿತ ಬೆಲೆ ಮಾಡಿ ಖರೀದಿ ಮಾಡ್ತೇವೆ ಅಂತೇಳಿ. ಹೀಗೆ ಈ ಥರದ್ದು ಇದು ತುಂಬ ಮುಖ್ಯ ಆಗುತ್ತೆ. ಈಗ ಸ್ಥಳೀಯವಾಗಿರುವಂಥ ರೈತ ಉತ್ಪಾದಕ ಕಂಪ್ನಿ ಜೊತೆ ಈಗಾಗಲೇ ದೊಡ್ಡ ಮಾರ್ಕೆಟಲ್ಲಿರುವಂಥವರು ಈ ಒಂದು ಸಪ್ಲೈ ಚೈನ್ನ ನಾವು ಒಳಗೆ ಇಂಟರ್ನಲ್ ಚೈನ್ ನಾವು ಗಟ್ಟಿಗೊಳಿಸ್ಕೊಂಡ್ರೆ ಆಗ ನಮಗೆ ಕೃಷಿ ಎನ್ನುವಂಥದ್ದು ತುಂಬ ಗ್ಯಾಂಬ್ಲಿಂಗ್ ಅಂತ ಹೇಳ್ತೀವಲ್ಲ ನಾವು ಅಲ್ಲ. ಇದು ಕೂಡ ಒಂದು ಖಚಿತವಾದ ಒಂದು ಖಾತ್ರಿ ಇರುವಂಥ ಯೋಜನೆ ಆಗುತ್ತೆ ಅಂತೇಳುವಂಥ ಒಂದು ನೀತಿನ ರೂಪಿಸ್ಬೋದು ಅಂತ ಅಂದ್ಕೊಳ್ತೇನೆ. ಅಂದರೆ ಯಾವುದೇ ಒಂದು ಬಿಸ್ನೆಸ್ ಅಂತ ನಾವು ಯೋಚನೆ ಮಾಡಿದಾಗ ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ನಾವು ಗುಡಿಪಡೆ ತಾಲೂಕು ಚನ್ನಡಳ್ಳಿಯಿಂದ ಮಹೇಶ್ ಅಂತ. ಹೇಳಿ ಮಹೇಶ್ ಅವರು. ಸರ್, ಇದು ಈಗ ಸಾವಯವ ಬೆಲ್ಲ ಅಂತ ಹೇಳಿದ್ರಲ್ಲ, ಈ ಸಾವಯವ ಬೆಲ್ಲ ಮಾಡೋದಕ್ಕೆ ಈಗೇನಾಗಿದೆ ಅಂದ್ರೆ, ಈಗ ಕೆಲವು ಕಡೆ ಬೆಲ್ಲ ಬರುತ್ತಲ್ಲ ಅದಕ್ಕೇನ ಸಕ್ಕರೆ ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಅದರಿಂದ ಈ ಸಾವಯವ ಬೆಲ್ಲನೇ ಮಾಡೋದಕ್ಕೆ ಏನಾರು ಪ್ರೋತ್ಸಾಹ ಕೊಟ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಲಿ ಏನಾರು ಸರ್ಕಾರದಿಂದ ಪ್ರೋತ್ಸಾಹ ಮಾಡೋಕ್ಕಾಗುತ್ತಾ ಹೆಂಗೆ? ಸಾವಯವ ಬೆಲ್ಲ ಅಂತ ಹೇಳಿದ್ರೆ ಅದನ್ನ ಸಕ್ಕರೆ ಮಿಕ್ಸ್ ಮಾಡಿದ್ರೆ ಒಂದೇದಾಗಿ ಅದು ಸಾವಯವ ಬೆಲ್ಲ ಅಂತ ಹೇಳೋದು. ಸಾವಯವ ಬೆಲ್ಲಕ್ಕಲ್ಲ, ಗೊತ್ತಾಯ್ತು. ಈಗ ಸಪರೇಟ್ ಅದು ಮಾಡ್ಸಲ್ಲ. ಹೌದು. ಇವಾಗ ಏನಾಗಿದೆ ಅಂದ್ರೆ, ಕೆಲವು ರೈತರುಗಳಿಗೆ ಗೊತ್ತಿಲ್ಲ ಪಾಪ, ಈಗ ಬೆಲ್ಲಗಳು ಈ ರೀತಿ ಇರಬೇಕು, ಕಪ್ಪಾಗಿರ್ತಕ್ಕಂಥದ್ದು ಕುಡಿಬಾರ್ದು, ಪಾಪ ಗೊತ್ತಿಲ್ಲ ಅವ್ರಿಗೆ ಕೆಲವ್ರಿಗೆ. ಹೇಳ್ತೇನೆ ಈಗೇನಂತ ಹೇಳಿದ್ರೆ, ಈಗ ಗ್ರಾಹಕರಲ್ಲೂ ಒಂದು ದೊಡ್ಡ ಜಾಗೃತಿ ಬಂದಿದೆ. ಅವ್ರಿಗೆ ಸಾವಯವ ಅಂತ ಹೇಳಿದ್ರೆ ಕೆಲವರು ಎಮೋಷನಲ್ ಆಗಿ ತಗೋಬೋದು, ಇನ್ನು ಕೆಲವರಿಗೆ ತುಂಬ ವೈಜ್ಞಾನಿಕವಾಗಿ ಅದನ್ನು ನೋಡ್ತಿದ್ದಂಗೆ, ಟೇಸ್ಟ್ ನೋಡ್ತಿದ್ದಂಗೆ ಅವ್ರಿಗೂ ಅರ್ಥ ಆಗುತ್ತೆ. ಮತ್ತು ಅದಕ್ಕೆ ಅದನ್ನು ಅಳತೆ ಮಾಡಲಿಕ್ಕೆ ಅದರದೇ ಆದ ವೈಜ್ಞಾನಿಕ ವಿಧಾನಗಳಿದೆ. ಹಂಗಾಗಿ ತುಂಬ ಸಮಯ ನಾವು ಯಾರನ್ನು ಮೂರ್ಖರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಕ್ಕರೆ ಮಿಕ್ಸ್ ಮಾಡಿ ಇನ್ನೊಂದು ಮಿಕ್ಸ್ ಮಾಡಿ ಇದು ಸಾವಯವ ಬೆಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲ ಖಂಡಿತ ನಾವು ನೋಡಿದೀವಿ ಆ ತರ ಮಾಡೋರ್ನ ನೋಡಿದ್ದೇವೆ. ಅದಕ್ಕೆ ಏನಾರು ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಲಿ, ಹೌದು, ಈ ಸಾವಯವ ಬೆಲ್ಲನೇ ಮಾಡ್ತಕ್ಕಂಥದಕ್ಕೆ ಏನಾರು ಈ ರೀತಿ ನಿಮ್ಗೆ ಸಹಾಯ ನಾವು ಕೊಡ್ತೀವಿ, ನೀವು ಹೆಚ್ಚು ಹೆಚ್ಚು ಸಾವಯವ ಬೆಲ್ಲನೇ ಮಾಡಿ ಅಂತಕ್ಕಂಥದ್ದು ಏನಾರು ಒಂದು ಮಾಹಿತಿ ರೈತರಿಗೆ ತಿಳಿಸ್ಕೊಡ್ಬೇಕು ನಾವು. ಅದೇ ಇಲ್ಲಿ ಮತ್ತೆ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ನಮ್ಮ ಅದಕ್ಕೆ ಮಂಡ್ಯ ರೈತ ಉತ್ಪಾದಕ ಕಂಪನಿ ತಗೊಳ್ತೀನಿ ಉದಾಹರಣೆಗೆ. ಮೈಸೂರು ಪ್ರಾಂತಲ್ಲೆಲ್ಲ ಅದೇ ಸರ್. ಹೌದು. ಈಗ ಅಲ್ಲೇನಂತ ಹೇಳಿದ್ರೆ, ಸಾವಯವ ರೀತಿಯಲ್ಲೇ ಕಬ್ಬು ಬೆಳಿಬೇಕು ಅಂತೇಳಿ ಈಗ ಸುಮಾರು 100 ಎಕರೆನ ಗುರುತಿಸಿ ಅವರಿಗೆ ಈಗಲೇ ಸುಮಾರು 1 ಟನ್ಗೆ 3,500-4,000 ರೂಪಾಯಿವರೆಗೆ ನಾವು ಅದನ್ನು ಕೊಟ್ಟು ಖರೀದಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಗಾಣಗಳನ್ನು ಈಗ ಸಾವಯವ ರೀತಿಯಲ್ಲೇ ಉತ್ಪಾದನೆ ಮಾಡುವಂಥ ಗಾಣಗಳನ್ನು ಗುರುತಿಸಿ ಅಲ್ಲಿ ಉತ್ಪಾದನೆ ಮಾಡಿ ಕೊಟ್ಟು ಗಾಣಗಳು ತಗೊಳ್ಳೋದು. ಹಾಂ, ಅಂದರೆ ನೀವು ಹೇಳ್ದಂಗೆ ಅದನ್ನು ಪೂರ್ಣ ಬೀಜ ಇದರಿಂದ ಹಿಡಿದು ಉತ್ಪಾದನೆ, ಅಲ್ಲಿಗೆ ಬಳಸುವಂಥ ಗೊಬ್ಬರ ಎಲ್ಲವನ್ನು ಸಾವಯವ ಮಾದರಿನಲ್ಲೇ ಮಾಡಿ ಒಂದು ಒಳ್ಳೆ ರೇಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಖಂಡಿತ ಅದಾಗುತ್ತೆ. ಆಮೇಲೆ ಇನ್ನೊಂದು ಸರ್, ಯಾಕಂದ್ರೆ ಈ ಪ್ಯಾಕೆಟ್ಗಳು ಹೋಯ್ತಲ್ಲ ಸರ್ ಸಕ್ಕರೆಗೆ. ಹೌದು. ಈ ಸಕ್ಕರೆ ಕೊಯ್ತಲ್ಲ, ಅದೇ ರೀತಿ ಇವಾಗ ಏನು ಕಾಂಟ್ರಾಕ್ಟರ್ ಹಾಕತ್ತಲ್ಲ ಜಮೀನಲ್ಲಿ ರೈತರದ, ಅದೇ ರೀತಿ ಸಾವಯವ ಬೆಲ್ಲ ಮಾಡೋದಕ್ಕೂ ಏನಾದ್ರು ಬೇರೆ ರೀತಿಲಿ ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಆದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದೇ ಮಹೇಶ್ ಅವರೇ, ಅವ್ರ ಉದಾಹರಣೆ ಕೊಡ್ತಿದಾರಲ್ವಾ, ಮಂಡ್ಯ ರೈತ ಉತ್ಪಾದಕ ಸಾವಯವ ಬೆಲ್ಲ ರೈತ ಉತ್ಪಾದಕ ಕಂಪನಿ, ಆ ಥರ ನೀವು ಶಾನಾಡ್ರಳ್ಳಿ ಮಹೇಶ್ ಅವರೇ ಒಂದು ಕಂಪ್ನಿ ಮಾಡ್ಬೇಕಲ್ಲಿ. 1,000 ಜನ ರೈತರನ್ನ ಸೇರಿಸಿ ಒಂದು ಕಂಪ್ನಿ ಮಾಡಿ ಮಾಡ್ಬೇಕಾಯ್ತಾ ನಮ್ ಗುಡ್ಲಿಪೇಟೆ ತಾಲೂಕು. ಖಂಡಿತವಾಗು ಯಾಕೆ ಆಗಲ್ಲ, ಆಗ್ಬೇಕು. ನೀವೇ ಕ್ರಾಂತಿಯ ಕಿಡಿಯಾಗಿ ಈ ಕಾರ್ಯಕ್ರಮದ ಮೂಲಕ ಸ್ಫೂರ್ತಿ ಪಡ್ಕೊಂಡು ನಿಮ್ಮ ಜಾಗದಲ್ಲಿ 1,200 ಜನ ರೈತರನ್ನ ಸೇರಿಸಿ ಕಂಪ್ನಿ ಮಾಡಿ ಅದಕ್ಕೆ ಬೇಕಾದಂತ ತರಬೇತಿನ ಕೊಡಕ್ಕೆ ಸಂಸ್ಥೆಗಳಿದ್ದಾವೆ. ಈಗ ಬೇರೆಯವರು ಯಾರೋ ಬಂದು ನಿಮಗೆ ಸಹಾಯ ಮಾಡ್ಲಿ ಅಂತ ನಿರೀಕ್ಷೆ ಮಾಡೋ ಬದಲು ನಿಮಗೆ ನೀವೇ ಸಹಾಯ ಮಾಡ್ತೀವಿ ಅಂತ ಯಾಕೆ ಎದ್ ನಿಲ್ಬಾರ್ದು? ಇವರೇ ಕೊಡ್ತೀರಿ ಅಂತಂದ್ರೆ ಚುನಾವಣೆಗೆ ರೈತರು ಮುಂದೆ ಬರ್ತಾರೆ ಅಂತ. ಅದಕ್ಕೆ ನೀವು ಮುಂದಾಳತ್ವ ವಹಿಸಿ ಮಹೇಶ್ ಅವ್ರೆ. ಓಕೆ ಸರ್, ನಮ್ಮ ನಮ್ ಕಂಪ್ನಿಯಿಂದ ಆಗಿ ನೀವೊಂದ್ ಕಂಪ್ನಿ ಕಟ್ಕೊಳ್ಳಿ, ಅದನ್ನೇ ನಾವು ಹೇಳ್ತಿರೋದು. ಕೇಳಿ ನಮ್ ಕಂಪ್ನಿ ಕಟ್ಟಿ ನಿಮ್ಮದೇ ಕಂಪ್ನಿ ಅಂತ. ಆಗ್ಲಿ ಮಹೇಶ್, ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕೆ. ಮೇಡಮ್ ಪುಷ್ಪಾದೇವಿ ಅವ್ರು ಏನಾರು ಹೇಳ್ತೀರಾ? ಹಾ ಸರ್, ಖಂಡಿತ ಹೇಳಲೇಬೇಕಾಗತ್ತೆ. ಸಾವಯವ ಬೆಲ್ಲ ಅಂತಿದ್ದಾರೆ ಪ್ರತಿಯೊಬ್ಬರು. ಬೆಲ್ಲದ ಪ್ರಾಸೆಸ್ ಏನು ಅನ್ನೋದನ್ನ ಅವ್ರಿಗೆ ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ. ಸಕ್ಕರೆ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದಕ್ಕಿಂತ ಮುಂಚೆ ಪ್ರತಿಯೊಂದು ಬೆಲ್ಲನ ನಾವು ನಮ್ಮ ಆರೋಗ್ಯಕ್ಕೆ ಹೆಂಗ್ ತಿನ್ಬೇಕು ಅಂತ ಗೊತ್ತಾದ್ರೆ ಕಲಬೆರಕೆ ಆಗೋದು ತಪ್ಪತ್ತೆ. ಅಲ್ಲ, ಈಗ ರೈತರು ಬೇರೆ ಯಾರೋ ಒಬ್ರು ಬಂದು ನಮ್ಮನ್ನ ಉದ್ಧಾರ ಮಾಡ್ಲಿ ಅನ್ನೋದಕ್ಕಿಂತ ಅವರೇ ಒಂದು ಈ ತರಹದ ಬಿಸ್ನೆಸ್ ಅನ್ನ ಮಾಡೆಲ್ ನ ರೂಪಿಸೋದು ಯಾವ ರೀತಿ, ನಿಮ್ಮದೇನು ಸಲಹೆ ಅಂತ ಕೇಳ್ತಾ ಇದ್ದೀನಿ ನಾನು. ಮಾಡೆಲ್ ರೂಪಿಸ್ಬೋದು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಮೋಸ್ಟ್ ಗುಣಮಟ್ಟದ ಬಗ್ಗೆ ಅವ್ರಿಗೆ ಸಾಕಷ್ಟು ಅರಿವಿರಬೇಕು. ಅದನ್ನ ಜನಗಳಿಗೆ ಹೇಗೆ ಮನದಟ್ಟು ಮಾಡ್ಬೇಕು ಅನ್ನೋದಕ್ಕೆ ಸಾಕಷ್ಟು ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಬೇಕು. ಆಗ್ಲೇ ನಾವು ಡಿಸ್ಕಸ್ ಮಾಡಿದಾಗ ನಮ್ಮ ಬೆಲ್ಲ ತುಂಬಾ ಉತ್ತಮವಾಗಿ 365 ದಿವಸ ನಾವು ಒಳ್ಳೆ ಕ್ವಾಲಿಟಿನ ಕೊಡಬಹುದು ಅನ್ನೋ ಒಂದು ಪ್ಲಾನಿಂಗ್ ಅವ್ರು ಇಟ್ಕೊಂಡು ಅದ್ರ ಪ್ರಕಾರ ಒಂದು ಪ್ರೊಡಕ್ಷನ್ ಮಾಡಿ ಅದನ್ನ ಮೆಸೇಜ್ ಹಿಂಗ್ ರೀಚ್ ಮಾಡೋದು ಅನ್ನೋದು ತಿಳ್ಕೊಂಡ್ರೆ ಖಂಡಿತ ಈ 3 ಪಾಯಿಂಟ್ಸ್ ಏನಾದ್ರು ಟ್ರೈನಿಂಗ್ ಬೇಕು ಅಂದ್ರೆ ಅವ್ರು ತಗೊಂಡು ಅದಕ್ ಮಟ್ಟಕ್ಕೆ ಅವ್ರು ಕೆಲಸ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಗುರುಗಳೇ, ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಅದಕ್ಕೆ ಶ್ರಮ ಪಟ್ಟು ದುಡಿತಾನೆ, ಅದರಲ್ಲಿ ಯಶಸ್ವಿ ಆಗ್ಬಿಡ್ತಾನೆ. ಅದೇ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ 1200 ಜನ ಇರ್ತಾರೆ, ಎಲ್ಲರೂ ಸೇರಿದ್ರೆ ನಿಜವಾಗ್ಲೂ ದೊಡ್ಡ ಕ್ರಾಂತಿ ಮಾಡ್ಬೋದು. ಆದರೆ ಸಾಧ್ಯ ಆಗ್ತಿಲ್ವಲ್ಲ ಯಾಕೆ ಸರ್? ಒಂದು ತುಂಬ ಯಶಸ್ಸಿದೆ ಯಾಕೆ ಅಂತ ಹೇಳಿದ್ರೆ, ಮಾರುಕಟ್ಟೆ ಜಗತ್ತಿನಲ್ಲಿ ತುಂಬ ಸ್ಪರ್ಧಾತ್ಮಕವಾದ ವಿಷಯ. ಈಗ ಇಲ್ಲಿವರೆಗೆ ನಾವು ನಮ್ಮ ರೈತ ಉತ್ಪಾದಕ ಕಂಪ್ನಿಗಳು ನಡೆದು ಬರ್ತಾ ಇರುವಂಥ ಹಾದಿ ನೋಡುವಾಗ ಯಶಸ್ಸು ತುಂಬ ಇದೆ. ಮೊದಲನೇದೇನಂತ ಹೇಳಿದ್ರೆ, ಇಡೀ ನಮ್ಮ ದೇಶ ತುಂಬ ವೈವಿಧ್ಯತೆ ಇರುವಂಥದ್ದು. ಈಗ ನಿಮಗೆ ಉದಾಹರಣೆಗೆ ಬೆಲ್ಲ ರಾಗಿ ಯಾವುದೇ ತಗೊಂಡ್ರೂ ನಾನು ಬೆಳೆಯೋ ಕಬ್ಬನ ವಿಧಾನ ಬೇರೆ ಇರುತ್ತೆ, ನಿಮ್ಮ ಪಕ್ಕದ ಗದ್ದೆ ಇದ್ದರೂ ಅಲ್ಲಿ ಬೇರೆ ಥರದ್ದಾಗುತ್ತೆ. ಒಂದು ತುಂಬ ನಮಗೆ ಖರ್ಚಿನಲ್ಲಾಗಲಿ ಅಥವಾ ಅದರ ಗುಣಮಟ್ಟದಲ್ಲಾಗಲಿ ಕೃಷಿ ವೈವಿಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನಮಗೇನಾಗಿದೆ, ಮತ್ತು ಇದಕ್ಕೆ ಇನ್ವೆಸ್ಟ್ಮೆಂಟು ತುಂಬ ಬೇಕಾಗುತ್ತೆ. ಏನು ಅದನ್ನು ಒಂದು ಬ್ರ್ಯಾಂಡ್ ಮಾಡಿ ಪ್ರಾಡಕ್ಟ್ ಮಾಡೋದಕ್ಕೆ. ಈಗ ಮೊದಲನೇ ಹಂತದಲ್ಲಿ ನಾವು ನೋಡುವಾಗ ನೋಂದಾವಣಿ ಮಾಡಿದ್ದಾರೆ, 1,000-2,000 ಜನ ಒಟ್ಟಿಗೆ ಬಂದಿದ್ದಾರೆ, ಅದು ಮೊದಲನೇ ಯಶಸ್ಸು. ಎರಡನೇ ಯಶಸ್ಸು, ಇನ್ಪುಟ್ ಬಿಸ್ನೆಸ್ ಶುರು ಮಾಡಿದ್ದಾರೆ. ಹೊರಗಡೆ ಖರೀದಿಗೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಂಥವ್ರು ಇವತ್ತು ರೈತರು ಸ್ಥಳೀಯವಾಗಿ ಬೀಜ ಗೊಬ್ಬರ ಯಂತ್ರಗಳು ಈ ಎಲ್ಲವನ್ನು ಸ್ಥಳೀಯವಾಗಿ ಸಿಗೋಂಗೆ ಮಾಡಿದ್ದಾರೆ, ಅದು ಎರಡನೇ ಯಶಸ್ಸು. ಒಂದೇ ದೂರವಾಣಿ ಕರೆ ಇದೆ, ಮಾತಾಡಿಸ್ಬಿಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಕೇಶವಮೂರ್ತಿ ಸರ್. ನಮಸ್ಕಾರ. ಯಾರು ಸರ್ ತಾವು? ಸುರೇಶ್ ಅಂಬುದು. ಹೇಳಿ ಸುರೇಶ್ ಅವರೇ. ಅಧಿಕಾರಿಗೂ ನಮಸ್ಕಾರ ಸರ್, ಅಧಿಕಾರಿಗಳಿಗೂ ಮೇಡಮ್ಗೂ ನಮಸ್ಕಾರ. ಹೇಳಿ. ನಮಸ್ಕಾರ ಸರ್. ಇದು ನಾವು ಅದ್ರ ಬಗ್ಗೆ ಟ್ರೈನಿಂಗ್ ಇದು ಮಾಡ್ಬೇಕು ಅಂದ್ರೆ ಎಲ್ಲಿ ಇದು ಮಾಡ್ಬೇಕು ಸರ್? ನಾವೀಗ ನರ್ಸರಿ ಇದು ಮಾಡ್ತಾ ಇದೀವಿ ಮಾಮೂಲಿ, ಆದ್ರೂ ಈಗ ಮಾಮೂಲಿ ಕೃಷಿ ಇದ್ರ ಬಗ್ಗೆ ನಾವು ಸಾವಯವ ಅವೆಲ್ಲ ಬೆಲ್ಲವೆಲ್ಲ ಇದು ಮಾಡ್ಬೇಕು ಅಂದ್ರೆ ಟ್ರೈನಿಂಗ್ ಇದು ಮಾಡ್ಬೇಕಾದ್ರೆ ಎಲ್ಲಿ ಸಿಗುತ್ತದೆ ಅಂತ? ಅಂದ್ರೆ ನೀವೇನು FPO ಮಾಡೋದಕ್ಕೆ ತರಬೇತಿ ಕೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಹೇಳಿ ಗುರುಗಳೇ. ಒಂದೇದು, ಸ್ಥಳೀಯವಾಗಿ ನೀವು ತಕ್ಷಣದಲ್ಲಿ ಕೃಷಿ ಇಲಾಖೆನ ಸಂಪರ್ಕ ಮಾಡಿದ್ರೆ, ಕೃಷಿ ಇಲಾಖೆ ನೋಡಲ್ ಏಜೆನ್ಸಿ ಇದಕ್ಕೆ. ಹಾಗಾಗಿ ಈಗಾಗಲೇ ರೈತ ಉತ್ಪಾದಕ ಕಂಪ್ನಿಗಳು ಎಲ್ಲೆಲ್ಲಿ ಇದ್ದಾವೆ ಅನ್ನುವಂಥ ಪೂರ್ಣ ಮಾಹಿತಿ ಅವ್ರ ಹತ್ರ ಇದೆ. ನಬಾರ್ಡು ಬೇರೆ ಬೇರೆ ಇಲಾಖೆಗಳೆಲ್ಲರೂ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೃಷಿ ಇಲಾಖೆ ನೋಡಲ್ ಏಜೆನ್ಸಿ ಆಗಿದೆ, ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಎರಡನೇದು, ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳಿದ್ದಾರೆ, ಅವರನ್ನು ಕೂಡ ನೀವು ಸಂಪರ್ಕ ಮಾಡ್ಬೋದು. ಉದಾಹರಣೆಗೆ ನಿಮಗೆ ಮೈಸೂರು ಜಿಲ್ಲೆ ಅಂತ ಬಂದಾಗ ODP ಸಂಸ್ಥೆ, ಮೈರಡಾ ಸಂಸ್ಥೆ, ಇವರೆಲ್ಲ ಈಗಾಗಲೇ ಸಾಕಷ್ಟು FPOಗಳನ್ನ ಮಾಡಿದ್ದಾರೆ, ಅವರೆಲ್ಲ ನಿಮಗೆ ಪರಿಚಯ ಇರುವಂಥವ್ರೆ, ಅವ್ರನ್ನ ಸಂಪರ್ಕಿಸ್ಬೋದು. ನಬಾರ್ಡ್ ಮುಖ್ಯವಾಗಿ ಇದರ ಬೆನ್ನೆಲುಬಾಗಿ ನಿಂತಿರುವಂಥದ್ದು ನಬಾರ್ಡ್ ಇದೆ. ನಬಾರ್ಡನ್ನ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಬಹುದು. ಹೀಗೆ ಸ್ಥಳೀಯ ವಾಗಿ ನಿಮಗೆ ಮಾಹಿತಿ. ಒಳ್ಳೇದು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಧನ್ಯವಾದಗಳು. ವಂದನೆಗಳು. ನಿಮ್ಮ ವಿಚಾರ ಮುಂದುವರಿಸಿ ಸರ್, 2 ಪಾಯಿಂಟ್ ಹೇಳಿದ್ರೆ. ಅದೇ ಸರ್, ಈಗ ಮೂರನೇದಾಗಿ ಏನಾಗಿದೆ, ಔಟ್ಪುಟ್ ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ. ಈಗ ತುಂಬ ಕಡೆ ರೈತ ಉತ್ಪಾದಕ ಕಂಪನಿಗಳು ಈಗಾಗಲೇ ತಮ್ಮ ರೈತರು ಬೆಳೀತಾ ಇರುವಂಥ ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಈಗಾಗಲೇ ನಾನು ಮೈಸೂರು ಬನ್ನಿಕುಪ್ಪೆ ಸಾವಯವ ಹೇಳ್ತಾ ಇದ್ದೆ, ನಮ್ಮ ಮಂಡ್ಯದಲ್ಲೇ ರೈತ ಆತಗೂರು ರೈತ ಉತ್ಪಾದಕ ಕಂಪ್ನಿ ಇದೆ. ಇನ್ನೊಂದು ನಮ್ಮ ಹೊಸದುರ್ಗದ ಹತ್ರ ಒಂದು ದುರ್ಗದ ಸಿರಿ ಮಿಲೇಟ್ ಅಂತಿದೆ. ಅವರೆಲ್ಲ ಒಂದೊಂದು ವರ್ಷದಲ್ಲಿ ಸುಮಾರು 200-500 ಟನ್ವರೆಗೆ ಅವರು ಬೆಳೆದಿರುವಂಥದ್ದನ್ನು ಖರೀದಿ ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ. ಅಂದರೆ ಒಂದು ರಾಗಿನ 2,000-2,200 ಮಾರ್ತಾ ಇದ್ದವರು ರೈತರು ರಸ್ತೆನಲ್ಲೇ, ಇವತ್ತು ರೈತ ಉತ್ಪಾದಕ ಕಂಪ್ನಿ ಶುರು ಆದಮೇಲೆ ಅವರಿಗೆ ಒಂದು ಬೆಂಬಲ ಬೆಲೆ ಏನಿದೆ ಆ ಮಟ್ಟದಲ್ಲಿ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಓಕೆ, ಒಂದು ನಿಮಿಷ ಪುಷ್ಪಾದೇವಿಯವ್ರನ್ನ ಕೇಳೋಣ. ಪುಷ್ಪಾದೇವಿಯವರೇ ಹೇಳಿ ಸರ್. ಹೇಳಿ, ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಿ ನೀವು? ಸರ್ ಐ ತಿಂಕ್ ಗುರುಜಿ ಕಂಪ್ಲೀಟ್ ಮಾಡಲಿ, ನಾನು ಅವತ್ತು ಆ್ಯಡ್ ಮಾಡ್ತೀನಿ. ಮುಗಿಸ್ಬಿಡಿ ಸರ್, ಇನ್ನೊಂದು 2 ನಿಮಿಷ ಇದೆ. ಎಸ್ ಸರ್, ಹಾಗಾಗಿ ನಾನು ಯಾಕೆ ಇದನ್ನೆಲ್ಲ ಹೇಳಕ್ಕೊಟ್ಟೆ ಅಂತ ಹೇಳಿದ್ರೆ, ರೈತ ಉತ್ಪಾದಕ ಕಂಪ್ನಿಗಳು ಮೊದಲ ಹಂತದಲ್ಲಿ ಸಾಧನೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಹಂತ ಇರುವಂಥದ್ದು ನಮಗೆ ಸಂಸ್ಕರಣೆ ಹಂತ. ಸಂಸ್ಕರಣಾ ಹಂತಕ್ಕೆ ತುಂಬ ಒಂದು ಹೂಡಿಕೆನೂ ಬೇಕಾಗುತ್ತೆ, ತಂತ್ರಜ್ಞಾನನೂ ಬೇಕಾಗುತ್ತೆ. ಸೊ ಅದು ಒಂದು ಸ್ವಲ್ಪ ಟೈಮ್ ಬೇಕು ಒಟ್ಟಾರೆ. ಪುಷ್ಪಾದೇವರೇ ಆ್ಯಡ್ ಮಾಡಿ, ಒಂದೇ ನಿಮಿಷ ಅವಕಾಶ. ಈಗ